ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳೊಂದಿಗೆ ಮಾತನಾಡಿ. ಈಗಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬೊಬ್ಬರ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಓಂಕಾರಪ್ಪ ಸರ್ ಬಂದಿದ್ದಾರೆ. ಅವರು ಈ ದಿನ ತೊಗರಿ ಮತ್ತು ಕಡಲೆ ಬೆಳೆಯಲ್ಲಿ ಕಾಣಿಸಿಕೊಳ್ಳುವಂತಹ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಬಗ್ಗೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ನೀವು ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ಈಗ ಹೇಳ್ದಂಗೆ 9448640273, ಮತ್ತೊಂದು ದೂರವಾಣಿ ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 295649, ಚಿತ್ರದುರ್ಗದ ಎಸ್ ಟಿ ಡಿ ಕೋಡ್ ಸಂಖ್ಯೆ 08194. ನಮ್ಮೆಲ್ಲ ರೈತ ಬಾಂಧವರು ಈಗ ತಮ್ಮ ಕಡಲೆ ತೊಗರಿ ಪ್ರಶ್ನೆಗಳಿಗೆ ತೊಗರಿಯಲ್ಲಿ ಕಾಣಿಸಿಕೊಳ್ಳುವಂಥ ಕೀಟರೋಗಗಳ ಬಗ್ಗೆ ನಾವು ಓಂಕಾರಪ್ಪ ಸರ್ ಹತ್ರ ಪ್ರಶ್ನೆಗಳಿಗೆ ಕೇಳಿ ಉತ್ತರ ಪಡ್ಕೋಬಹುದು. ಸರ್, ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈಗ ಅಲ್ಲೇ ತೊಗರಿ ಕಟಾವಿನ ಹಂತಕ್ಕೆ ಬಂದಿದೆ, ಈ ಕಡಲೆ ಎಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್, ಸಾಕಷ್ಟು ಕೀಟರೋಗಗಳ ಬಾಧೆ ಕಂಡುಬರುತ್ತೆ. ಈ ತೊಗರಿಯಲ್ಲಿ ಇತ್ತೀಚೆಗೆ ಸ್ವಲ್ಪ ಕಾಯಕೊರಕ ಹುಳ ಕಂಡು ಬರ್ತಾ ಇದೆ. ನಮ್ಮ ರೈತ ಬಾಂಧವರು ಈ ತೊಗರಿಯಲ್ಲಿ ಯಾವ ಥರ ಒಂದು ಕೀಟರೋಗಗಳ ರೋಗಗಳ ಬಾಧೆ ಕಂಡುಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್ ಪ್ರಾರಂಭದಲ್ಲಿ? ನಮಸ್ಕಾರ. ಇತ್ತೀಚೆಗೆ ತೊಗರಿ ಬೆಳೆ ಈಗಾಗಲೇ ರೈತ ಬಾಂಧವರಲ್ಲಿ ಕಟಾವಂತಕ್ಕೆ ಕೆಲವು ಕಡೆ ಬರ್ತಾ ಇದೆ, ಕಾಳೆಲ್ಲ ಬಲ್ತಿದ್ದಾವೆ. ಈ ಹಂತದಲ್ಲಿ ನಾವು ತೊಗರಿ ಬೆಳೆ ಕೀಟದಲ್ಲಿ ಹೆಚ್ಚು ಗಮನ ಕೊಡಬೇಕಾದ್ದೇನು ಅಂದರೆ, ಏನು ನಮಗೆ ಈಗ ಕಾಯಿ ಬಲ್ತಿದಾವಲ್ಲ, ಬಲ್ತಿರೋ ಕಾಯಿನಲ್ಲಿ ನೆಲೆ ಒಂದು ಏನು ನಾವು ಸಂಗ್ರಹಣೆಯಲ್ಲಿ ಬರ್ತಕ್ಕಂಥ ಕೀಟ ಬರುತ್ತೆ, ಬ್ರೂಚಿಡ್ಡು ಕೀಟ ಅಂತ ಒಂದು, ಆ ಕೀಟ ಈ ಹೊಲದಲ್ಲೇ ಮೊಟ್ಟೆ ಇಟ್ಬಿಡುತ್ತೆ, ಹೊಲದಲ್ಲೇ ಮೊಟ್ಟೆ ಇಡುತ್ತೆ, ಮೊಟ್ಟೆಯಿಂದ ಮೊಟ್ಟೆಗಳು ಹಾಗೆ ಬೀಜದ ಮೇಲೆ ಕೂತ್ಕೊಂಡಿರೋ ಹಾಗೆಯೇ ಮನೆ ಒಳಗೆ ಸೇರ್ಕೊಂಡ್ಬಿಡ್ತು ಸಂಗ್ರಹಣೆ ಮಾಡಿದೆ. ಸೊ ಅದ್ರ ಬಗ್ಗೆ ನಾವೀಗ ಒತ್ತು ಕೊಡಬೇಕು. ಈಗ ನಾವು ತೊಗರಿನಲ್ಲಿ ಈಗ ಕಾಯಿ ತಡವಾಗಿ ಏನಾದ್ರು ತೊಗರಿ ಹಾಕಿದ್ದು ಕಾಯಿ ಕೊರಕ ಹುಳೆ ಹುಳುಗಳು ಇದ್ರೆ ಅದಕ್ಕೆ ನಾವು ಏನೀಗ MMX ಬೆಂಜೈಟ್ ಇದೆ, ಕೀಟನಾಶಕ ಇದೆ, ಅದನ್ನ ಸಿಂಪಡಣೆ ಮಾಡಬೇಕು. ಅರ್ಧ ಗ್ರಾಮ್ ಒಂದು ಲೀಟರ್ ಹಾಕಿಬಿಟ್ಟು ಅದೇ ತರ ಕ್ಲೋರಾಂಟ್ರನಿಲ್ಪ್ರೋಲ್ ಅಂತ ಒಂದು ಕೀಟನಾಶಕ ಇದೆ, ಅದು 0.3 ಮಿಲಿ ಒಂದು ಲೀಟರ್ ನೀರು ಬೆರೆಸಿ ಸಿಂಪಡಣೆ ಮಾಡಬೇಕು. ಇವು ಏನ ತಡವಾಗಿ ಹಾಕಿದ್ದು ಹೊಲದಲ್ಲಿ ಹುಳುಗಳು ಹಾವಳಿ ಇದೆ ಅಂದ್ರೆ ಈ ಕ್ರಮ ಕೈಗೊಳ್ಳಬೇಕು, ಇದು ಬಹಳ ಮುಖ್ಯ. ಆಮೇಲೆ ರೈತ ಬಾಂಧವರಲ್ಲಿ ಇನ್ನೊಂದು ಬಹಳ ಇತ್ತೀಚಿನ ದಿನಗಳಲ್ಲಿ ತೊಗರಿಯಲ್ಲಿ ಏನಾಗ್ತಿದೆ ಅಂದ್ರೆ ಕಾಯಿ ನೊಣ ಅಂತ ಬರ್ತಾ ಇದೆ, ಅದು ಗೊತ್ತೇ ಆಗೋದಿಲ್ಲ ನಮಗೆ. ಕಾಯಿ ನೊಣ ಹೇಗಿರುತ್ತೆ ಅಂದ್ರೆ ಆ ಕೀಟ ಏನ್ ಮಾಡುತ್ತೆ, ಈಚು ಬರ್ತಾವಲ್ಲ, ಆ ಈಚೆ ಆದ ತಕ್ಷಣ ಆ ಈಚಿನ ಮೇಲೆ ಕೂತ್ಬಿಟ್ಟು ಮೊಟ್ಟೆ ಒಳ ಸೇರಿಸ್ಬಿಡ್ತಾವ. ಮೊಟ್ಟೆ ಒಳ ಸೇರಿಸಿದಾಗ ಯಾರಿಗೂ ನಮ್ಗೇನು ಗೊತ್ತಾಗಲ್ಲ, ಏನ್ ಮೊಟ್ಟೆ ಇಟ್ಟಿತ್ತು ಏನಾಗಿದೆ ಅಂತ ಗೊತ್ತಾಗಲ್ಲ. ಕಾಳು ಬಲಿತಾ ಬಲಿತಾ ಬಲಿತಾ ಕಾಯಿ ಓಪನ್ ಮಾಡಿ ನೋಡ್ಬಿಟ್ರೆ ಅದ್ರೊಳಗಡೆ ಅದ್ರಾಗೆ ಬರೀ ಹುಳ ಇರ್ತವೆ, ಕಾಳಲ್ಲ ಅಲ್ಲಿ ಅರ್ಧ ಕಾಳು ತಿಂದಾಕ್ಬಿಡುತ್ತೆ, ಹಾಳಾಗೋಗಿರ್ತಾವ. ಸೊ ಇದು ಆ ಕಾಯಿ ಬಲ್ತ್ ಮೇಲೆ ಗೊತ್ತಾಗುತ್ತೆ ನಮ್ಗೆ. ಸೊ ಆದ್ರಿಂದ ತಡವಾಗಿ ಹಾಕಿ ಈಚುಗಳ ಹಂತದಲ್ಲಿ ಒಂದು ಸಿಂಪಡಣೆ ಕೊಡೋದು ಬಹಳ ಮುಖ್ಯ. ಥಯಾಮೆಥಾಕ್ಸಾಮ್ ಅಂತ ಹೇಳ್ತಕ್ಕ ಒಂದು ಕೀಟನಾಶಕ ಇದೆ, ಅದು 0.3 ಅಥವಾ 0.4 ಗ್ರಾಮ್ ಒಂದು ಲೀಟರ್ ನೀರು ಬೆರೆಸ್ಕೊಂಡು ಅದು ಸ್ವಲ್ಪ ಬೆಲ್ಲದ ನೀರು ಹಾಕಬೇಕು. ಒಂದು ಲೀಟರ್ ನೀರಿಗೆ 10 ಗ್ರಾಮ್ ಬೆಲ್ಲ ಹಾಕೊಂಬಿಟ್ಟು ಸಿಂಪಡಣೆ ಮಾಡಿದರೆ ಆ ಪ್ರೌಢ ಕೀಟಗಳೇನಿದ್ದಾವೆ ಬೆಲ್ಲದ ಜೊತೆ ಸಿಂಪಡಣೆ ಮಾಡಿದಾಗ ಅದೊಂದು ಸ್ವಲ್ಪ ಸಿಹಿ ಆಗಿರೋದನ್ನ ಅದನ್ನ ನಾವು ಅದು ರುಚಿ ಇದು ಮಾಡಿದ ತಕ್ಷಣನೇ ಹಾಗೆ ಸತೋಗುತ್ತಾನೆ. ಸೊ ಈ ರೀತಿ ಯಾವುದು ಅದ್ರ ಬಗ್ಗೆ ರೈತರು ಭಾಳ ಎಚ್ಚೆತ್ಕೋಬೇಕು. ಯಾಕೆಂದ್ರೆ ನಮಗೆ ಕಾಯಿಕಾರಕ ಹುಳ ಬರೋದು, ಎಲೆ ಗೂಡು ಮಾರು ಹುಳ ಬರೋದು ಇವೆಲ್ಲ ಸಾಮಾನ್ಯ ಬರ್ತವೆ. ಅದು ಇತ್ತೀಚಿನ ದಿನಗಳಲ್ಲಿ ತೊಗರಿ ಬೆಳೆಯಲ್ಲಿ ಕಾಯಿ ನೊಣ ಅಂತಕ್ಕಂಥದ್ದು ಹೆಚ್ಚಿಗೆ ಹಾನಿ ಮಾಡ್ತಾ ಇದೆ. ಇದ್ರ ಬಗ್ಗೆ ಈಚು ಬಂದ ತಕ್ಷಣನೇ ಅಂದ್ರೆ ಹೂ ಬಿಟ್ಟು ಅದು ಈಚು ಬಂದ ತಕ್ಷಣ ಸಿಂಪಡಣೆ ಮಾಡಿ ಅವಾಗಲೇ ಸಿಂಪಡಣೆ ಮಾಡ್ಬೇಕು. ಯಾಕಂದ್ರೆ ಅದು ಹುಳ ಇರ್ಲಿ ಬಿಡ್ಲಿ ಅಂತ ನಾವು ನೋಡಕ್ ಬರಲ್ಲ, ಯಾಕಂದ್ರೆ ಹುಳ ಮೊಟ್ಟೆ ನಮಗೆ ಕಣ್ಣಿಗೆ ಕಾಣಲ್ಲ. ಆದ್ರಿಂದ ರೈತ ಬಂದವರು ಅದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಏನು ತಡವಾಗಿ ಹಾಕಿದ್ದು ಕಾಯಿ ಕೊರಕೊಳ್ಳು, ಆಮೇಲೆ ಸಿಂಪಡಣೆ ಮಾಡ್ಬೇಕು. ನಮಗೆ ಕೇಳ್ತಾರೆ ಸರ್ ಅವ್ರು ಸಿಂಪಡಣೆ ಮಾಡೋದು ಅಂತ, ನೀವು ಸಿಂಪಡಣೆ ಮಾಡಲ್ಲ ಯಾವಾಗ್ಲೂ, ಎಲ್ಲದಕ್ಕೂ ಒಂದು ಮಾನದಂಡ ಇರುತ್ತೆ. ಡಾಕ್ಟರ್, ಈಗ ಒಂದು ಕರೆ ಇದೆ, ರೈತರು ಕರೆ ಮಾಡ್ತಾ ಇದ್ದಾರೆ, ಕರೆ ಸ್ವೀಕರಿಸೋಣ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಚಂದ್ರಶೇಖರ್ ಅಂತ ಸರ್, ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್. ಶಿರಾ ತಾಲೂಕಿಂದ ಫೋನ್ ಮಾಡ್ತಾ ಇದ್ದೀರಿ. ಕೇಳಿ, ರೈತರು ಇದಾರೆ, ತೊಗರಿ ಬೆಳೆ ಇಟ್ಟಿದ್ದೀರಿ ಹೊಲಕ್ಕೆ? ಸರ್, ತೊಗರಿ ಬೆಳೆ ಈ ಬಾರಿ ಹಾಕ್ತಿಲ್ಲ ಸರ್ ನಾವು, ಕೆಲವು ಕಾರಣದಿಂದ ಅದೇ ಅದ್ರ ಬಗ್ಗೆ ಕೇಳ್ಬೇಕು ಅಂತ ಸರ್. ಹೇಳಿ ಚಂದ್ರಶೇಖರ್, ಏನ್ ಸಮಸ್ಯೆ, ಯಾವ ಬೆಳೆಯಲ್ಲಿ ಏನ್ ಸಮಸ್ಯೆ ಇದೆ? ಇದು ತೊಗರಿ ನಮ್ ಭಾಗ ಈಗ ಕಳೆದ ಒಂದ್ ಹತ್ತು ಹದಿನೈದು ವರ್ಷದಿಂದ ಮೇಲ್ಪಟ್ಟು ಹಿಂದೆ ಇದು ಬಹಳ ಉಲ್ಸಾಗಿ ಬೆಳೀತಾ ಇದು, ಇಳುವರಿ ಚೆನ್ನಾಗಿ ಬರ್ತಾ ಇತ್ತು. ಚಂದ್ರಶೇಖರ್, ನೀವು ಒಳ್ಳೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಿ, ಸ್ವಲ್ಪ ವಾಯ್ಸ್ ಕಟ್ ಕಟ್ ಆಗ್ತೈತೆ. ಮನೆಯಿಂದ ಹೊರಗಡೆ ಬಂದ್ಬಿಡಿ. ಕೇಳತ್ತೆ ಹೇಳಿ. ಅದೇ ಸರ್, ಅದೇನೆ ಹೆಚ್ಚಿಗೆ ಬಾಧೆ ಒಳಗಾಗ್ಬಿಟ್ಟು ಈಗ ತೊಗರಿ ಬೆಳೆನೆ ಬಿಟ್ಟಿದ್ದಾರೆ ಸರ್ ಬಹುತೇಕ 95%. ಮೊದ್ಲು ಅದನ್ನೇ ಮುಖ್ಯವಾಗಿ ಬೆಳೀತಾ ಇದ್ರು. ಈ ಮುಖ್ಯವಾಗಿ TTB7 ಕೆಂಪು ಕಾಳು ಬರುತ್ತಲ್ಲ ಅದು. ಸರ್, ಅದು ಏನಂದ್ರೆ ಈ ಗೊಡ್ಡು ಗೊಡ್ಡು ಗಿಡ ಅಂತಾರ ಅರಬಶ್ನಲ್ಲಿ, ಗೊಡ್ಡು ರೋಗ ಅಂತಾರೆ. ಗೊಡ್ಡು ರೋಗ ಅದು ಅತಿ ಆಗ್ಬಿಡ್ತು ಸರ್. ಒಂದು ಒಂದ್ ಎಕರೆ ಪ್ರದೇಶದಲ್ಲಿ ಮಳೆ ಆಶ್ರಿತದಲ್ಲಿ ಕನಿಷ್ಠ ಇದು 6-8 ಕ್ವಿಂಟಲ್ ಬೆಳೀತಿದ್ರು ಕನಿಷ್ಠ. ಗರಿಷ್ಠ 12-14 ಕ್ವಿಂಟಲ್ ಬೆಳೀತಿದ್ವಿ ನಾವೇನೆ ಸ್ವತಃ ಸಂದರ್ಭದಲ್ಲಿ. ಈ ಕೆಲವು ಈಗ ಏನಿಲ್ಲ, ಮುಂಚೆ ನೀವು ಬೆಳಿತಿದ್ರಿ, ಹುಳ ಬಂತು ರೋಗ ಬಂತು ಅಂತ ಹೇಳಿ ಬೆಳೆಯೋದ್ ಬಿಟ್ಬಿಟ್ಟಿದ್ರಿ, ಈಗ ಹೊಸ ಹೊಸ ತಳಿಗಳು ಬಂದಿದಾವೆ. ಚಂದ್ರಶೇಖರ್, ಅದೇ ಅದಕ್ಕೆ ಹೊಸ ತಳಿಗಳು ಬಂದವೆ. ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ನಮ್ಮ ಕೃಷಿ ಅಧಿಕಾರಿನ ಭೇಟಿ ಆದ್ರೆ ಹೊಸ ತಳಿಗಳು ಪರಿಚಯ ಮಾಡ್ಕೊಂಡು ಮಾಡಿ ಹೊಸ ತಾಂತ್ರಿಕ ಮಾಹಿತಿಯನ್ನು ನಾವು ಕೊಡ್ತೀವಿ. ನೀವು ಮತ್ತೆ ತೊಗರಿ, ಯಾಕಂದ್ರೆ ನಮ್ ಚಳ್ಳಕೆರೆ ತಾಲೂಕಿನ ಶೇಂಗಾ ಬೆಳೆಯೋದ್ರಿಂದ ತೊಗರಿ ಬೆಳೆಯಕ್ಕೆ ವರ್ಗಾವಣೆ ಮಾಡ್ಕೊಂಡ್ಬಿಟ್ಟ ರೈತ ಬಂದವರು. ಯಾಕಂದ್ರೆ ಮಳೆ ಕೈ ಕೊಟ್ರೆ ಶೇಂಗಾ ಕೈ ಕೊಟ್ಬಿಡುತ್ತೆ, ತೊಗರಿ ಆದ್ರೆ ಬೇರೆ ಒಂದ್ ಸ್ವಲ್ಪ ಆಳಕ್ ಬೇಡ ಬಿಟ್ಕೊಂಡಿರುತ್ತೆ, ಹೆಂಗ ತಡ್ಕೊಳುತ್ತೆ ಅಂತೇಳಿ ಅಂತದ್ರಾಗೆ ನಾವು ನೀವು ತೊಗರಿಗಿನ್ನ ಒಳ್ಳೆ ಬೆಳೆ ಯಾವ್ದು ಇಲ್ಲ. ಬಟ್ ಅದಕ್ಕೆ ವೈಜ್ಞಾನಿಕವಾಗಿ ತಾಂತ್ರಿಕ ಮಾಹಿತಿ ತಿಳ್ಕೊಂಡ್ ಮಾಡಿ ಸರ್. ನೀವೊಂದ್ಸರಿ ಬನ್ನಿ, ನಮ್ ಭೇಟಿಯಾಗಿ ನಿಮ್ಗೆಲ್ಲ ಕೂರ್ಸ್ಕೊಂಡು ಮಾಹಿತಿ ಕೊಡ್ತೀವಿ. ಚಂದ್ರಶೇಖರ್ ಅವರೇ, ಹೊಸ ಹೊಸ ತಳಿಗಳು ಬಂದಿದಾವೆ, ಅವಗೆ ರೋಗಗಳು ಕೂಡ ಕಡಿಮೆ ಇದಾವೆ. ಹಾಗಾಗಿ ನೀವು ತಂತ್ರಜ್ಞರನ್ನ ವಿಜ್ಞಾನಿಗಳನ್ನ ಭೇಟಿ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಹಲೋ ಸರ್, ಈಗ ತೊಗರಿನಲ್ಲಿ ನಾವೀಗ ಹೇಳಿದ್ವಲ್ಲ ಕಾಯಿ ನೊಣ ಅನ್ನೋದು ಬಗ್ಗೆ ರೈತರು ಎಚ್ಚೆತ್ಕೋಬೇಕು. ಆ ನಂತರ ಕಾಯಿ ಕೊರಕ ಹುಳ ಬರುತ್ತೆ. ಕಾಯಿ ಕೊರಕ ಹುಳ ಬಂದಾಗಲೂ ಕೂಡ ಯಾವುದೇ ಕೀಟ ಬರಲಿ ರೋಗ ಬರಲಿ ಎಲ್ಲೋ ಒಂದು ಹೊಲ ಆಡಾಡ್ಬೇಕಾದ್ರೆ ಒಂದು ಎರಡ ಗಿಡದಾಗಿದ್ದ ತಕ್ಷಣ ಔಷಧಿ ಹೊಡಿಬೇಕು ಅಂತೀನಿಲ್ಲ. ನಾನು ರೈತರಿಗೆ ಹಂಗೆ ಅಂತೀನಿ, ತಲೆಯಲ್ಲಿ ಒಂದು ಏನಿದ್ದ ತಕ್ಷಣ ತಲೆ ಬಳಸಿಬಿಡ್ತಕ್ಕಾಗತ್ತಾ? ಹೌದು ಸರ್. ಅಷ್ಟು 4 ಜನಗಳು ಬಂದು ನಮಗೆ ತೊಂದರೆ ಆಗುತ್ತೆ ಅನ್ನೋ ಅಂಥದ್ರಲ್ಲಿ ನಾವು ಎಚ್ಚೆತ್ಕೋಬೇಕು. ಒಂದೆರಡು ಇರೋದು ಅದು ಪ್ರಕೃತಿ ಧರ್ಮ ಅದು. ಆದ್ರಿಂದ ಹೊಲ ಅಡ್ಡಾಡ್ಬೇಕು. ತೊಗರಿನಲ್ಲಿ ನಾವೇನು ಹೇಳ್ತೀವಿ, ಒಂದು ಗಿಡಕ್ಕೆ ಒಂದು ಕಾಯಿ ಕೊರಕ ಹುಳುವಿನ ಏನು ನಾವು ಮರಿ ಅಂಥದ್ದು ಏನು ಕಾಣುತ್ತೋ, ಒಂದು ಗಿಡಕ್ಕೊಂದು ಅಥವಾ ಎರಡು ಗಿಡಕ್ಕೊಂದು ಕಾಣಿಸ್ಕೊಂಡಾಗ ನಾವು ಕ್ರಮ ಕೈಗೊಳ್ಬೇಕು. ಬಟ್ ನೀವು ಹೊಲ ಅಡ್ಡಾಡ್ಬೇಕಾದ್ರೆ ಎಲ್ಲೋ ಒಂದು ಹುಳ ನೋಡಿದ ತಕ್ಷಣ ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಯಾವಾಗಲೂ ಅಷ್ಟೇ, ನಾವು ಔಷಧಿ ಸಿಂಪಡಣೆ ಮಾಡೋದಕ್ಕಿಂತ ಮುಖ್ಯವಾಗಿ ಹೊಲವನ್ನು ಅಡ್ಡಾಡ್ಬೇಕು. ಹುಳುಗಳು ಯಾವ ಹಂತದಲ್ಲಿದೆ, ಯಾವಾಗ ನಾವು ಔಷಧಿ ಸಿಂಪಡಣೆ, ರೈತರಿಗೆ ಬರಬೇಕು. ಅದಕ್ಕೆ ವೈಜ್ಞಾನಿಕ ಕೃಷಿ ಅಂತ ಕರೀತಾರೆ. ವೈಜ್ಞಾನಿಕ ಕೃಷಿ ಅಂದ್ರೆ ಪ್ರತಿಯೊಂದು ಯಾವ ಮಟ್ಟಕ್ಕೆ ಇವತ್ತು ವ್ಯವಸ್ಥೆ ನಮ್ಮ ಪರಿಸ್ಥಿತಿ ವಾತಾವರಣ ಬಂದಿದೆ ಅಂದ್ರೆ, ನಾನು ರೈತ ಬಂದವ್ರು ಯಾವಾಗಲೂ ಪಾಠ ಮಾಡ್ಬೇಕು ಹೇಳ್ತಿದ್ದೆ, ಮಣ್ಣು ಪರೀಕ್ಷೆ ಮಾಡಿ ಗೊಬ್ಬರ ಹಾಕ್ಬೇಕು, ರಕ್ತ ಪರೀಕ್ಷೆ ಮಾಡ್ಕೊಂಡು ಊಟ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಹೌದು ಸರ್. ಜಗದೀಶ್ ಅವರಿಗೆ ಸಕ್ಕರೆ ಕಾಯಿಲೆ ಐತಿ ಅಂತ ಹೇಳ್ಬಿಟ್ಟು ಅವ್ರು ಹುಷಾರ ಒಂದೇ ಒಂದು ಒಳಗೆ ತಿಂದು ಬಿಡ್ತಾರೆ ಅಂತ. ಏಯ್, ನಾನು ಜಗದೀಶ್ ಅವ್ರಿಗಿನ ಕಡಿಮೆ ಅಂತ ನಾನು ಸಕ್ಕರೆ ಕಾಯಿಲೆ ಇಟ್ಕೊಂಡು 4 ಒಳಗೆ ತಿಂದ್ರೆ ಓದೆ. ಹೌದು ಸರ್. ಇದು ಅದೇನೆ ಬರ್ತದೆ. ಸೊ ಜಗದೀಶ್ ಅವರು ಔಷಧಿ ಸಿಂಪಡಣೆ ಮಾಡಿದ್ರೆ ಅವರು ಅವರಲ್ಲಲ್ಲಿ ಮಾಡಿದಂತ ನಾನು ನಮ್ಮಲ್ಲ ಅಡ್ಡಾಡ್ಬಿಟ್ಟು ನಾನು ನಿರ್ಧಾರ ಮಾಡ್ಬೇಕು. ಹೌದು ಸರ್. ಜಗದೀಶ್ ಅವರಲ್ಲ ಹುಳಾಗಿದ್ದು ಅವ್ರು ಔಷಧಿ ಸಿಂಪಡಣೆ ಮಾಡಿದ್ರು, ಹಂಗ ಅವ್ರು ಹೊಡೆದ್ರು ಅಂತ ನಾವು ನೋಡಿಬಾರ್ದು. ಅಂದ್ರೆ ರೈತರು ತವಿಟ್ಟಂತ ಬೆಳೆಯ ಜೊತೆನಲ್ಲಿ ಒಡನಾಟ ಇಟ್ಕೋಬೇಕಾಗುತ್ತೆ. ಪ್ರತಿದಿನ ಸಂಜೆ ಎರಡು ಟೈಮ್ಗಳಲ್ಲಿ ನಾವು ಓಡಾಡಬೇಕು. ವಾರಕದಲ್ಲಿ ಕನಿಷ್ಠ 2 ಬಾರಿನಾರು ಹೊಲ ಅಡ್ಡಾಡ್ಬೇಕು. ಹುಳುಗಳನ್ನು ಒಂದೇ ಸರಿ ಹೊಲ ತುಂಬಾ ಬರಲ್ಲ. ಹೊಲ ಅಡ್ಡಾಡ್ಬೇಕು, ಎಲ್ಲಿ ಶುರುವಾಗುತ್ತೆ ನೋಡ್ಬೇಕು. ನಾನು ಹೇಳಿದಲ್ಲ, ಒಂದೆರಡು ಎಲ್ಲೋ ಒಂದೆರಡು ಗಿಡದ ಒಂದೆರಡು ಹುಳ ಇದ್ದ ತಕ್ಷಣ ನಾವು ಔಷಧಿ ಸಿಂಪಡಣೆ ಮಾಡ್ಬೇಕಾಗಿಲ್ಲ. ಗೊತ್ತಾಯ್ತಲ್ಲ. ಇದು ಬಹಳ ಮುಖ್ಯ. ಔಷಧಿ ಸಿಂಪಡಣೆ ಮಾಡೋದಕ್ಕಿಂತ, ನಾವು ಕೀಟನಾಶಕ ಸಿಂಪಡಣೆ ಮಾಡೋದಕ್ಕಿಂತ ಮುಖ್ಯವಾಗಿ ಯಾವ ಕೀಟನಾಶಕ ಸಿಂಪಡಣೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ಮಾಹಿತಿ ತಿಳ್ಕೊಳ್ಳೋದಿದೆಯಲ್ಲ, ಅದು ಕೂಡ ಬಹಳ ಮುಖ್ಯ. ಮತ್ತೊಂದು ಕರೆ ಇದೆ ಸರ್, ಸ್ವೀಕರಿಸರಂತೆ. ಹಲೋ, ಹಲೋ ಸರ್, ಶಂಕರಪ್ಪ ನಮಸ್ಕಾರ. ಸರ್ ನಮಸ್ಕಾರ, ಶಂಕರಪ್ಪ ಹೇಳಿ ಸರ್. ನಾನು ಕೊಂಚೆ ಶಿವರುದ್ರಪ್ಪ ಸರ್. ಶಿವರುದ್ರಪ್ಪ ಹೇಳ್ರಿ. ಓಂಕಾರಪ್ಪ ಸರ್ ಇದ್ದಾರೆ. ಶಿವರುದ್ರಪ್ಪ ನಮಸ್ಕಾರ. ನಮಸ್ಕಾರ ಸರ್, ಬಹಳ ದಿವಸ ಆಯ್ತು. ಈಗ ನಾನು ನಿಮ್ಗೆ ಯಾಕೆ ಭೇಟಿ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಒಂದ್ 27 ಎಕರೆ ಇದು ಕಡಲೆ ಹಾಕ್ಬಿಟ್ಟಿದ್ದೀನಿ ಸರ್. ಹೌದು. ಈಗ ಆಲ್ರೆಡಿ ಆಲೆ ಕಾಯಿ ಶುರು ಆಗ್ತಾ ಇದೆ ಸರ್. ಹೌದು. ನಾನು 2 ಬಾರಿ ಬೇವಿನೆಣ್ಣೆ ಹೊಡೆದಿದ್ದೀನಿ, ಅದ್ರ ಜೊತೆ ಗೋಮೂತ್ರದ್ದು ಈಗೇನ್ ತಯಾರು ಮಾಡ್ಕೊಂಡು ಮಾಡ್ತಾ ಇದ್ವೋ, ನಾವು ಒಂದ್ 1000 ಲೀಟರ್ ಅಷ್ಟು ಹೊಡೆದಿದ್ದೀನಿ. ಒಳ್ಳೇದು, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಈಗ ಹುಳ ಶುರು ಆಗಿದೆ ಸರ್. ಎಂತದು ಈ ಹಸಿರು ಹುಳ, ಕಾಯಿ ಕೊರಕ ಹುಳ, ಕಾಯಿ ಮಾತ್ರ ಕೊರೆಯುತ್ತೆ, ಹೂವನ್ನೇನ್ ಮಾಡ್ತಾ ಇಲ್ಲ, ಬರೀ ಕಾಯಿ ಮಾತ್ರ, ಕಾಯಿ ಒಳಗೆ ಇರುತ್ತೆ. ಹೌದೌದೌದು, ಅದು ಹೂವು. ಆಮೇಲೆ ಅದ್ ಯಾವ ರೀತಿ ಬರುತ್ತೆ ಅಂದ್ರೆ, ಶಿವರುದ್ರಪ್ಪರೇ, ಕಾಯಿ ಕೊರಕ ಹುಳ ಕಡಲೆ ಗಿಡದಲ್ಲಿ ಯಾವ ಹಾನಿ ಮಾಡುತ್ತೆ ಅಂದ್ರೆ, ಎಲೆ ಇರಬೇಕಾದ್ರೆ ಎಲೆ ಮೇ ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆ ಇಟ್ಟಾಗ ಎಲೆನ ಅದು ಕೆರೆದು ಕೆರೆದು ತಿಂತಾ ಇರುತ್ತೆ. ಎಲೆನಲ್ಲಿ ಅಲ್ಲೆಲ್ಲೆಲ್ಲ ಬೆಳ್ಳು ಕೆರೆದ್ರ ನೋಡಿದಾಗ ಅವಾಗ ಎಚ್ಚೆತ್ಕೋಬೇಕು ಒಂದು, ಆಯ್ತಾ. ಆ ನಂತರ ಹೂವಾದ್ಮೇಲೆ ಹೂವು ಈಚು ಎಲ್ಲದನ್ನು ತಿನ್ನುತ್ತ ಅದು, ಯಾವ್ದು ಕಾಯಿ, ಇದು ಹುಳ. ಸೊ ಕಾಯಿ ಮೇಲೆ, ಆಮೇಲೆ ನೀವು ಒಂದು ಕಡಲೆ ಗಿಡಕ್ಕೆ ಅಥವಾ ಈ ಒಂದ್ ಹೆಜ್ಜೆ ಇಟ್ರಿ ಅಂದ್ರೆ, ಒಂದ್ ಹೆಜ್ಜೆ ಇಟ್ಟಾಗ ಒಂದ್ ಹುಳ ಕಾಣಿಸ್ಕೊಂಡು ಅಂದ್ರೆ ಅದು ಆರ್ಥಿಕ ಹಾನಿಯ ಮಟ್ಟ ಅಂತ ಕಡಲೆ ಗಿಡದಲ್ಲಿ. ಮೂರಡಿ ಒಂದ್ ಹುಳ ಕಾಣಿಸ್ಕೊಂತ ಅಂದ್ರೆ ಔಷಧಿ ಹೊಡಿ ಸಿಂಪಡಣೆ ಮಾಡ್ಬೇಕು ಅಂತ, ಅದು ಎಚ್ಚರಿಕೆಯ ಗಂಟೆ. ನಾನು ಈಗಾಗ್ಲೇ ಅದನ್ನೇ ನಾನು ಚರ್ಚೆ ಮಾಡ್ತಿದ್ದೆ ಜಗದೀಶರ ಜೊತೆ. ನಾವು ಎಲ್ಲೋ ಒಂದ್ ಹುಳ ನೋಡಿದ ತಕ್ಷಣ ಎಚ್ಚೆತ್ಕೋಬೇಕು. ಆ ರೀತಿ ನೀವು ಅಲ್ಲೆಲ್ಲೆಲ್ಲ ಒಂದೊಂದ್ ಹೆಜ್ಜೆ ಒಂದೊಂದ್ ಹುಳ ಕಾಣಿಸ್ಕೊಂಡು ಅಂದ ತಕ್ಷಣ ನಾವು ಔಷಧಿ ಸಿಂಪಡಣೆ ಮಾಡಕ್ ಕ್ರಮ ಕೈಗೊಳ್ಬೇಕಾದ ಅವಶ್ಯಕತೆ ಇದೆ. ಈಗ ಯಾವ್ದು ಹಾಕ್ಲಿ ಸರ್ ಈಗ ಸದ್ಯಕ್ಕೆ? ಯಾವ ಔಷಧಿ? ಅಲ್ಲ, ಔಷಧಿ ನೀವ್ ಏನ್ ಏನು ಹುಳಕ್ಕೆ ಏನ್ ಸಿಂಪಡಣೆ ಮಾಡಿದ್ರ? ಬೇವಿನೆಣ್ಣೆ ಸಿಂಪಡಣೆ ಮಾಡಿದ್ರಂತೆ. ಆಯ್ತು, ಒಳ್ಳೇದು. ಪ್ರಾರಂಭಿಕ ಅಂತದ ಗೋಮೂತ್ರ ಮಾಡಿದ್ರೆ ಬೇವಿನ, ಇವೆಲ್ಲ ರೈತ ಬಾಂಧವರು ನಿಮ್ ತರನೇ ಮಾಡ್ಬೇಕು. ಯಾಕೇಳಿ, ಪ್ರಾರಂಭದಲ್ಲಿ ಈ ಜೈವಿಕ ದಾರಿಗಳಲ್ಲಿ ಶುರು ಮಾಡ್ಕೋಬೇಕು. ಅಸ್ತ್ರ, ಮಾಮೂಲಿ ಅಸ್ತ್ರಗಳನ್ನ ಬಳಸ್ಬೇಕು. ಕಂಟ್ರೋಲ್ ಆಗದಿದ್ದಾಗ ರಾಸಾಯನಿಕ, ಯಾವ್ದು ಬಗ್ಲಿಲ್ಲ ಅಂದ್ರೆ ಬ್ರಹ್ಮಾಸ್ತ್ರ ಬಳಸ್ಬೇಕು. 21 ಇಂಚ್ ಅಗಲಕ್ಕೆ ಹಾಕಿದ್ದೀನಿ ಸರ್. ಒಳ್ಳೇದು, ಸಾಲಿನಿಂದ ಸಾಲಿಗೆ. ಸೊ ನೀವು ಇವೆಲ್ಲ ಏನೀಗ ಏನ್ ಬೇವಿನೆಣ್ಣೆ ಮಾಡಿದ್ರ, ಗೋಮೂತ್ರ ಮಾಡಿದ್ರೆ, ಯಾವಕ್ಕೂ ಬಗ್ದೇ ಇದ್ದಾಗ ಅನಿವಾರ್ಯವಾಗಿ ರಾಸಾಯನಿಕಗಳನ್ನ ಬಳಸಬಹುದು. ಅದೇ ಗೊತ್ತಾಯ್ತಲ್ಲ, ರಾಸಾಯನಿಕಗಳು ಸಾಕಷ್ಟು. ಕೊರೋಜನ್ ಅಂತ ಹೊಡೆದಿದ್ದೀವಿ ಸರ್ ಈಗ ಒಂದ್ 3 ಸಲ ಕೆಳಗೆ. ಹೌದು, ಅದ ಹಾಕಿದಾಗ ಏನಾಗ್ಬಿಡ್ತು ಅಂದ್ರೆ ಗಿಡಗಳು ಈ ಬ್ಲಾಕ್ ತರ ತಿರುಗ್ಬಿಟ್ಟು ಅದು ಅಂಟು ತರ ಶುರು ಆಗ್ಬಿಟ್ಟು ಗಿಡನೇ ಒಂಥರ ಒಣಗಿ ಹೋಗ್ಬಿಡ್ತದೆ ಸರ್. ಒಣಗಿ ಇದು ಸತ್ತು ಹೋಗ್ಬಿಡೋದು. ಅಲ್ವಲ್ಲ, ಇಲ್ವಲ್ಲ, ಕೊರೆಜಿನ್ ಉತ್ತಮವಾದ ಕೀಟನಾಶಕ, ಅದಕ್ಕಂಗ್ ಸಾಯ್ಬಾರ್ದಲ್ವ ಗಿಡ? ಡೋಸೇಜನ್ ಜಾಸ್ತಿ, ಅದು ಈಗ 3 ವರ್ಷಗಳಾಗಾಯ್ತು, ಅದಕ್ಕೆ ನಾನು ಕೊರೋಜನ್ ಬಿಟ್ಟಿದ್ದೀನಿ. ಅದನ್ನೇ ಹೊಡಿಬೇಕಂದ್ರೆ ಮತ್ತೆ ಪ್ರಯತ್ನ ಮಾಡ್ತೀನಿ. ಅಲ್ಲ, ಕೊರೆಜಿನ್ ಆಗ್ಲ ಇನ್ನೊಂದು ಬೆಂಜಾಯ್ಟ್ ಬರುತ್ತಲ್ಲ, MMT ಬೆಂಜಾಯ್ಟು, ಅಲ್ಲ, ಒಂದು ಬಾರಿ ಅದನ್ನ ಸಿಂಪಡಣೆ ಮಾಡಿ ಇನ್ನೊಂದು ಬಾರಿ ಕೊರೆಜಿನ್. ಈ ತರ ಔಷಧಿ ಬದಲ ಒಂದೇ ರೀತಿಯ ಕೀಟನಾಶಕ ಯಾವತ್ತು ಬಳಸಬಾರದು. ಈಗ ಮೂರನೇ ಟೈಮ್ ಮಾಡ್ಬೇಕು ಸರ್. ಇದು ಅಂತಿಮ ಟೈಮ್ ಸರ್. ಆಲ್ರೆಡಿ ಎಲ್ಲ ಕಾಯಿ ಆಗ್ತಾ ಇದೆ, ಕಡ್ತಾ ಇದೆ, ಈಗ ಹುಳ ಕಾಣಿಸ್ಕೊಂತ ಐತೆ. ಈಗ ಜಸ್ಟ್ ಒಂದು 2-3 ವರ್ಷದಿಂದ. ಪ್ರಮಾಣ ಎಷ್ಟಿದೆ ಶಿವರುದ್ರಪ್ಪ? ಗಿಡ ಎಲ್ಲ ದೊಡ್ಡದಿದೆ ಸರ್, 1.5-2 ಅಡಿ ವರೆಗೂ ಇದೆ. ತುಂಬಾ ಜಾಸ್ತಿ ಇದೆಯಾ, ಕಡಿಮೆ? ಒಂದ್ ಶಾಲಲ್ಲಿ ನಾನು ಹೋದಾಗ ಒಂದು ಲೇಬರ್ಸ್ ಎಲ್ಲ ಕಳೆ ತೆಗಿತಾ ಇದೀವಿ ನಾವು. ಆ ಕಳೆ ತೆಗಿಬೇಕಾದಾಗ ಕೆಳಕ್ ಬೀಳುತ್ತಂತ, ಅದು ಕಾಣದ, ಇದು ಹಿಂಗ ಅಂಗಡಿಸಿದಾಗ ಅದು ಇಲ್ಲೈತೆ ಇಲ್ಲೈತೆ ಅಂತ ಹೇಳಿದ್ರು. ಕರೆಕ್ಟ್ ಆಗಿ 8 ದಿವಸ ಸರ್ ಇವತ್ತಿಗೆ. ಹೌದಾ? ಆಮೇಲೆ ಯಾವುದೇ ಒಂದು ಕೀಟನಾಶಕ ಸಿಂಪಡಣೆ ಮಾಡಿದ್ಮೇಲೆ ಇನ್ನೊಂದು ಬಾರಿ ನೀವು ಸಿಂಪಡಣೆ ಮಾಡ್ಬೇಕೋ ಬೇಡವೋ ಅಂತ ವಿಜ್ಞಾನಿಗಳು ಹೇಳ್ಬೇಕಾಗಿಲ್ಲ, ಹೊಲ್ದಾಗಿರೋ ನೀವು ಪ್ರತಿ ದಿವಸ ಗಮನಿಸ್ತೀರ. ಹೌದು, ಒಂದು ಕೀಟನಾಶಕ ಸಿಂಪಡಣೆ ಮಾಡಿ 4-5 ದಿನ ಆದ್ಮೇಲೆ ಹುಳುಗಳು ಸಿತ್ತು ಅಂದ್ರೆ ಇನ್ನೊಂದು ಮಾಡ್ಲೇಬೇಕು. ಗೊತ್ತಾಯ್ತಲ್ಲ, ಆಮೇಲೆ ಹುಳುಗಳು ದಪ್ಪ ಆಗ ತನಕ ಬಿಡಬಾರ್ದು. ಪ್ರಾರಂಭಿಕ ಹಂತದಲ್ಲಿ ಕಾಯಿ ಕಾಯಿ ಒಳಗ ಮಾತ್ರ ಈಗ ಇದು ಸ್ವೀಟ್ ಇರುತ್ತಲ್ಲ ಕಡ್ಲೆ, ಅಲ್ಲ ಕೊರಕಂಡ್ ಒಳಗ ಹೋಗ್ಬಿಡ್ತಾ ಬಾಬು. ಆ ಕೊರಕಂಡ್ ಒಳಗಿದಾವ ಸರ್, ನಾನ್ ನೋಡಿದೆ ಈಗ ಏನಿಲ್ಲ, ಅದು ಹಿಂಗೆ ಕಳೆ ತೆಗಿತಾರಲ್ಲ ಸರ್, ಅವಾಗ ಉದುರುತ್ತ ಅದೇ ಕಾಯಿ ಒಳಗಿದ್ರೆ ಉದುರುತ್ತವೆ. ಹೌದು. ಸೊ ಅದರಿಂದ ಹುಳುಗಳ ಸಂಖ್ಯೆ ನೋಡ್ಕೊಂಡು ನಾನು ಹೇಳಿದ್ನಲ್ಲ, ಒಂದು ಹೆಜ್ಜೆಗೆ ನಿಮಗೆ ಎರಡ್ ಮೂರು ಒಂದೆರಡು ಹುಳ ಕಂಡು ಅಂದ್ರೆ ನಾವು ಸಿಂಪಡಣೆ ಮಾಡುವ ಅಂತ ಅದು ಅಂತ. ಈಗ ಇನ್ನೊಂದು ಸರ್, ಡಾಕ್ಟರ್ ಓಂಕಾರಪ್ಪ ಅವರೇ, ಈಗ ಮೊದಲ 8 ದಿವಸ ಆಗಿದೆ ಅವರು ಔಷಧಿಯನ್ನ ಹೊಡೆದು, 8 ದಿನದ ನಂತರ ಮತ್ತೆ ಎರಡನೇ ಬಾರಿ ಹೊಡಿಬೇಕಾಗುತ್ತಾ? ಹೊಡಿಬೇಕಾಗುತ್ತೆ ಅಂದ್ರೆ ಆ ಹುಳುಗಳ ಸಂಖ್ಯೆ ನೋಡಿ ಹೊಡಬೇಕು. ಮೊದಲನೇ ಬಾರಿ ಸಿಂಪಡಣೆ ಮಾಡ ಹುಳುಗಳು ಸತ್ತು ಎಲ್ಲೋ ಒಂದೊಂದು ಹುಳ ಇದ್ದ ತಕ್ಷಣ ಬೇಕಾಗಿಲ್ಲ. ಕೋರಜನ್ ಒಳ್ಳೆ ಔಷಧ ಅಂತ ಹೌದು, ನಂಬಿಕೆ ಇದೆ, ಬಟ್ ಯಾಕೋ ಅದು ನಮ್ಮಲ್ಲಿ ಇದಾಗ್ತಾ ಇದೆ. ಆಮೇಲೆ ನಮ್ಮ ಪಕ್ಕ ಜಮೀನರು ಒಣಗ್ತಾ ಇತ್ತು ಸರ್ ಗಿಡ, ಅವ್ರು ಕೋರಜನ್ ನೋಡಿದ್ದಾರೆ. ನಾನು ಕೋರಜನ್ ನೋಡಿಲ್ಲ, ಅವ್ರ ಗಿಡ ಒಣಗ್ತಾ ಇತ್ತೆ. ಅಲ್ಲ ಕೋರಜನ್ ಹೊಡೆದ್ಮೇಲೆ ನೋಡಿತ ಒಣಗ್ತಾ ಇದೆಯಾ? ಹೌದೌದು, ಈಗ ಕೋರಜನ್ ನೋಡಿದ್ರೆ ಅವ್ರನ್ನ ಸೇಮ್ 8 ದಿವಸ, ಅವ್ರದ್ದು 8 ದಿವಸ ಆಗೈತೆ. ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಕ್ ಹೇಳಿ, ಅಂಗಡಿ ತಂದದ್ದು ಅಲ್ಲ ಅದನ್ನ ಸ್ವಲ್ಪ ವಿಚಾರಣೆ ಮಾಡಕ್ ಹೇಳಿ. ಯಾಕೆಂದ್ರೆ ಕೊರಾಜಿನ್ ಎಲ್ಲಾ ಕೀಟನಾಶಕಗಳಲ್ಲಿ ಅತ್ಯುತ್ತಮವಾದ್ದೇ ಕೊರಾಜಿನ್, ಬ್ರಹ್ಮಾಸ್ತ್ರ. ಒಂದ್ ಚೆನ್ನಾಗೈತೆ, ಒಂದ್ ಗಿಡ ಇದೆ. ಅವ್ರು ಏನಂದ್ರು 9 ಇಂಚಿಗೆ ಹಾಕಿದಾರೆ ಸರ್, 9 ಇಂಚಿಗೆ ಒಂದು ಸಾಲು. ಅದೇ ಅದೇ. ಆಮೇಲೆ ಇನ್ನೊಂದು ಇತ್ತೀಚೆಗೊಂದು ಸೊರಗ ರೋಗ ಬರ್ತಾ ಇದೆ. ಈಗ ಅದೇ, ಈಗ ಶೂರದ್ರಪ್ಪರೇ, ನೀವು ಹುಳುಗಳ ಸಂಖ್ಯೆ ಆಧರಿಸ್ಬಿಟ್ಟು ಕೊರಾಜಿನ್ ಒಂದ್ ಬಾರಿ ಸಿಂಪಡಣೆ ಮಾಡಿ, ಇನ್ನೊಂದ್ ಬಾರಿ ಎಂಎಂ ಆಕ್ಟಿನ್ ಬೆಂಜೇಟ್ ಅನ್ನ ಸಿಂಪಡಣೆ ಮಾಡಬಹುದು. ಆಯ್ತಾ? ಬೆಂಜೇಟ್ ಹಾಕ್ಲ ಸರ್ ಈಗ? ಅದೇ ಹೌದು, ಒಂದ್ ಬಾರಿ ಕೊರಾಜಿನ್, ಇನ್ನೊಂದ್ ಬಾರಿ ಬೆಂಜೇಟ್ ಹಾಕ್ಲೇಬೇಕು. ಕೊರಾಜಿನ್ ಆಗ್ಲಲ್ಲ ಸಿಂಪಡಣೆ ಮಾಡಬಾರ್ದು, ಎಷ್ಟು ಮಾಡಿ ಕಡಿಮೆ ಆಗಿ. ಆಯ್ತು ಶಿವದ್ರಪ್ಪ ಅವರೇ, ಶಿವದ್ರಪ್ಪರೇ, ಈಗ ನೀವು ಪರ್ಸನಲ್ ನಂಬರ್ ಕೂಡ ಓಂಕಾರಪ್ಪ ಅವ್ರದ್ದಿದೆ, ಅದಕ್ಕೆ ಅವ್ರಿಗೆ ನೀವು ಫೋನ್ ಮಾಡಿ ಸೂಕ್ತವಾದ ಮಾಹಿತಿ ಚರ್ಚೆ ಮಾಡೋಣ. ಯಾಕೆಂದ್ರೆ ಇಡೀ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಮತ್ತು ದಾವಣಗೆರೆಯ ವಿಶಾಲವಾದಂತಹ ಬಯಲು ಪ್ರದೇಶಗಳೆಲ್ಲವೂ ಕೂಡ ಈಗ ಕಡಲೆನೆ ಹಾಕಿದ್ದಾರೆ. ನೀವು ಸುಮಾರು 27 ಎಕರೆ ಕಡಲೆನೆ ಹಾಕಿದ್ದೀರಿ, ನೀವು ಸೂಕ್ತವಾದ ಒಂದು ಕ್ರಮವನ್ನು ಜರುಗಿಸ್ಕೋಬೇಕಾಗುತ್ತೆ, ವಿಜ್ಞಾನಿಗಳ ಸಲಹೆ ಸೂಚನೆಗಳು ಕೂಡ ಪಡ್ಕೋಬೇಕಾಗುತ್ತೆ. ಶಿವದ್ರಪ್ಪ ಅವರೇ, ತಾವು ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಆಕಾಶವಾಣಿ, ಹಲೋ ಹಲೋ ಹಲೋ, ನಮಸ್ಕಾರ ಸರ್. ಚಿತ್ರಲಿಂಗಪ್ಪ ಸರ್. ಚಿತ್ರಲಿಂಗಪ್ಪ ನಮಸ್ಕಾರ, ಹೇಳ್ರಿ. ಚಿಕ್ಕಗೊಂಡನಹಳ್ಳಿ ಹೊಸಕೋಟೆಯಿಂದ ಸರ್ ಮಾತಾಡ್ತಿರೋದು. ಚಿತ್ರಲಿಂಗಪ್ಪ ಪ್ರಶ್ನೆ. ಚಿತ್ರಲಿಂಗಪ್ಪ ಹೇಳಿ. ಸರ್, ನಾವು ಕಡ್ಲೆ ಹಾಕಿದೀವಿ ಸರ್, ಒಂದು 9 ರಿಂದ 10 ಎಕರೆ ಹಾಕಿದೀವಿ ಸರ್. ಎರಡು ಬಾರಿ ಅದೇ ಬೆಂಜಮೀಟ್ರೇನೆ ಹೊಡೆದೀವಿ ಸರ್ ಇವಾಗ ಔಷಧಿನ. ಅದ್ರ ಜೊತೆಗೆ ಏನು ಟಾನಿಕ್ ಏನ್ ಹಾಕಿಲ್ಲ, ಗಿಡ ಚೆನ್ನಾಗಿದೆ ಸರ್. ಈಗ ಮತ್ತೆ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಇನ್ನೊಂದ್ ತಡಿ. ಅಲ್ಲ, ಈಗ ಔಷಧಿ ಚೇಂಜ್ ಮಾಡ್ಬೇಕು ಅಂದ್ರೆ ನೀವು ಹುಳ ನೋಡಿ ನಿರ್ಧಾರ ಮಾಡ್ಬೇಕು. ಹುಳ ಏನಿಲ್ಲ ಸರ್, ಹುಳ ಇಲ್ಲ ಅಂದ್ರೆ ಬೇಡ. ಚಿತ್ರಲಿಂಗಪ್ಪರೇ, ಹುಳುಗಳು ನಿಮ್ಮಲ್ಲಿ ಎಲ್ಲೋ ಈಗ ಹೊಲ ಅಡ್ಡಾಡ್ತಾ ಇದ್ದ. ನಾನು ಈಗಾಗ್ಲೇ ಹೇಳಿದೆ, ಒಂದು ಹೆಜ್ಜೆಗೆ ಒಂದೆರಡು ಹುಳ ಕಾಣಿ, ಒಂದ್ ಹೆಜ್ಜೆ ಇಟ್ಟು ಮೂರಡಿಗೆ ಒಂದೆರಡು ಹುಳ ಕಾಣಿಸ್ಕೊಂಡಾಗ ಔಷಧಿ ಸಿಂಪಡಣೆ ಮಾಡಿ. ಅದು ಬಿಟ್ಟು ನೀವು 5-6 ಹೆಜ್ಜೆ ಇಟ್ಟಾಗ ಎಲ್ಲೋ ಒಂದ್ ಹುಳ ಕಾಣ್ತಕ್ಕಾಗ ಕಾದ್ ನೋಡ್ಬೇಕು. ಅಂದ್ರೆ ಅವರು ಬೇರೆ ಸಿಂಪಡಣೆ ಮಾಡ್ಬೇಕಾ ಮತ್ತೆ ಬೆಂಜೈಟ ಸಿಂಪಡಣೆ ಮಾಡ್ಬೇಕಾ? ಔಷಧಿ ಬದಲಾಯಿಸ್ರಿ. ಹೆಂಗೆ ನಾನು ಹುಳ ಕಾಣಿಸ್ಕೊಂಡ್ರೆ ಔಷಧಿ ಬದಲಾಯಿಸಿ. ಚಿತ್ರಲಿಂಗಪ್ಪರೇ, ಒಳ್ಳೇದು. ಸರ್ ಓಂಕಾರಪ್ಪ ಅವರೇ, ಈಗ ಪ್ರಮುಖವಾಗಿ ಶಿವರುದ್ರಪ್ಪ ಅವರು ಮತ್ತು ಚಿತ್ರಲಿಂಗಪ್ಪ ಅವರ ಒಂದು ಚರ್ಚೆಯ ನಡುವೆ ನಾವು ಗಮನಿಸಿದ್ದು ಒಂದು ಅಂಶ, ಅವರು ಈಗ ಚಿತ್ರಲಿಂಗಪ್ಪ ಅವರು ಹೇಳಿದಂತ ಔಷಧಿಗಳನ್ನು ಕೂಡ ಹೊಡೆದಿದ್ದೀವಿ, ನಮ್ಮಲ್ಲಿ ಕಂಟ್ರೋಲ್ ಬರ್ತಾ ಇಲ್ಲ ಅಂತ. ಆದ್ರೆ ಚಿತ್ರಲಿಂಗಪ್ಪ ಅವರದು ಬೆಳೆ ಚೆನ್ನಾಗಿದೆ, ಅದು ಔಷಧಿ ಹೊಡೆದ್ಮೇಲೆ ಅನ್ನುವಂತ ಒಂದು ವಿಚಾರವನ್ನು ಅವರು ಮಂಡನೆ ಮಾಡಿದ್ರು. ಅಂದ್ರೆ ಔಷಧಿಗಳನ್ನ ಒಂದು ಪರ್ಚೇಸ್ ಮಾಡ್ಬೇಕಾದ್ರೆ, ಕೊಂಡ್ಕೋಬೇಕಾದ್ರೆ ಅದರ ಗುಣಮಟ್ಟ ಹೇಗಿರ್ಬೇಕು, ಎಲ್ಲಿ ಅಧಿಕೃತವಾಗಿ ತಗೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ರೈತರಿಗೆ ಒಂದು ಅರಿವು ಇರಬೇಕಾಗುತ್ತೆ. ಮತ್ತು ಆ ಔಷಧಿ ನಿಜವಾದ ಕಂಪನಿಯಿಂದ ಬಂದಿರುವಂತದ್ದ, ಅದೇ ಕಂಪನಿನ ಅಥವಾ ಅದರ ಒಂದು ಅನುಕರಣೆ ಮಾಡಿದಂತ ಫೇಕ್ ಕಳಪೆ ಗುಣಮಟ್ಟದ್ದ ಅನ್ನೋದನ್ನು ಕೂಡ ನಾವು ಪರಿಗಣಿಸ್ಕೋಬೇಕಾಗುತ್ತೆ. ರೈತ ಬಂದವರು ಜಾಗೃತ, ಅದ್ರ ಬಗ್ಗೆ ಮಾತಾಡಿ ಸರ್. ನೋಡಿ, ಈಗಾಗ್ಲೇ ನಾವು ಕೇಳಿದ್ ನೋಡಿ, ಇವ್ರು ಸಿಂಪಡಣೆ ಮಾಡಿದಾಗ ಚೆನ್ನಾಗಿ ಅಥವಾ ಆಗಿದೆ ಅಂದ್ರು, ಅವ್ರು ಮಾಡಿದಾಗ ಗಿಡ ಹೋಗಿದೆ ಅಂದ್ರೆ. ಯಾಕೆಂದ್ರೆ ಇಲ್ಲಿವರೆಗೂ ನಾವೆಲ್ಲೂ ಕೂಡ ಏನು ಅವ್ರು ಹೇಳಿದ್ರಲ್ಲ, ಕ್ಲೋರಾಂಟ್ರನೆಲಿಪ್ರೋಲ್ ಅಂತ ಹೇಳಕ್ಕೆ ಅದು ಮೂಲ ಹೆಸರು, ಅದು ಅವ್ರು ಹೇಳಿದ ಅದು ಕಂಪ್ನಿ ಹೆಸರು ಕೊರೆಜನ್ ಅಂತಾರೆ. ಆ ಕೀಟನಾಶಕ ಸಿಂಪಡಣೆ ಮಾಡಿದ ನಾವೆಲ್ಲೂ ಕೂಡ ಗಿಡ ಒಣಗಿರೋದು ನೋಡಿಲ್ಲ. ಬಟ್ ಅವರಲ್ಲಿ ಆ ಸಮಸ್ಯೆ ಇದೆ ಅಂದ್ರೆ, ತಾವು ಹೇಳಿದ ಹಾಗೆ ಆ ರಶೀದಿ ಎಲ್ಲ ಇಟ್ಕೊಂಡ್ಬಿಟ್ಟು ಆ ಸಿಂಪಡಣೆ ಮಾಡಿರೋ ಬಾಟ್ಲ್ಗಳನ್ನ ಖಾಲಿ ಬಾಟ್ಲನ್ನ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಅಂಗಡಿಯವ್ರ ಮೂಲಕ ಚರ್ಚೆ ಮಾಡಬೇಕು. ಯಾಕಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ರೈತ ಬಂದು ಜಾಗೃತರಾಗಬೇಕು. ಯಾಕಂದ್ರೆ ತಾವು ಹೇಳಿದಾಗೆ ಅದು ಏನು ಯಾಕೆ ಹೀಗಾಯ್ತು ಅಂಗಡಿಯವರು ಬರಬೇಕು, ಪರಿಶೀಲನೆ ಮಾಡಬೇಕು. ವಿಜ್ಞಾನಿಗಳು ನಾವೇನಾರ ಅನಿವಾರ್ಯ ನಾವು ಭೇಟಿ ಕೊಡ್ತೀವಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಡೇಟ್ ಎಕ್ಸ್ಪೈರಿ ಆಗಿದ್ರೆ ಅಥವಾ ಡೋಸೆ ಜಾಸ್ತಿ ಬೆಳೆಸಿದ್ರೆ ಅದೆಲ್ಲ ಚರ್ಚೆ. ಹೌದು, ಯಾಕಂದ್ರೆ ಇವತ್ತು ಎಲ್ಲದೂ ಕೂಡ ತಂತ್ರಜ್ಞಾನದಲ್ಲಿ ಸಾಕಷ್ಟು ನಾವು ಬೆಳವಣಿಗೆನ ಸಾಧಿಸಿದೀವಿ. ಇವತ್ತು ಕೈನಲ್ಲಿ ನಮ್ಮ ಮೊಬೈಲ್ಗಳು ಇರ್ತವೆ, ಅವುಗಳಲ್ಲಿ ಫೋಟೋ ತಕ್ಕೊಂಡು ವಿಜ್ಞಾನಿಗಳಿಗೆ ತೋರಿಸೋದು, ಕೃಷಿ ಅಧಿಕಾರಿಗಳಿಗೆ ತೋರಿಸೋದು, ಅಂಗಡಿಯ ಮಾಲೀಕರಿಗೆ ತೋರಿಸೋದು, ಇದೆಲ್ಲ ಮಾಡೋದ್ರ ಮೂಲಕ ಒಂದು ಅವೇರ್ನೆಸ್ ಜಾಗೃತಿ ರೈತರಲ್ಲಿ ಬರಬೇಕು ಮುಖ್ಯ ಆಗ್ತಾ ಇದೆ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಜಗದೀಶ್ ಸರ್, ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ರುದ್ರಮುನಿಯಪ್ಪ ಆಲ್ಗೊಂಡೇಳಿ ಚಳ್ಳಕೆರೆಯಿಂದ ಸರ್. ರುದ್ರಮುನಿಯಪ್ಪ ಸರ್, ನಮಸ್ಕಾರ. ರುದ್ರಮುನಿಯಪ್ಪರೇ ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಕೆವಿಕೆಯಿಂದ ಕೊಟ್ಟಿರ್ತಕ್ಕಂತ ಕೆಲವು ತೊಗರಿ ಏನು ಇದೆಯಲ್ಲ ಸರ್, ಬಹಳ ಚೆನ್ನಾಗಿತ್ತು. ಚೆನ್ನಾಗಿ ಬಂದಿದೆ. ಬಟ್ ಬಹಳ ಒಳ್ಳೆ ಇಲ್ಲೆಲ್ಲ ಸಾಕಷ್ಟು ಶೇಂಗದ ಬದಲು ತೊಗರಿನೇ ಬಿತ್ತನೆ ಮಾಡಿದ್ವಿ ಸರ್. ಬಹಳಷ್ಟು ರೈತರಿಗೆ ಅನುಕೂಲ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಬಂಜೆ ರೋಗ ಅಂತಕ್ಕಂಥದ್ದು ಒಂದ್ ಸ್ವಲ್ಪ ಅಲ್ಲೆದಲ್ಲೆದಲ್ಲೇ ಚೇರಿದಂತೆ ಪ್ಯಾಚಸ್ ಆಗಿ ಕಂಡು ಬರುತ್ತೆ. ಆಮೇಲೆ ಕಾಯಿ ಈ ಕೊರಕನು ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ. ಆ ಜೊತೆಗೆ ಹೂವು ಉದುರೋದು ಒಂದ್ ಸ್ವಲ್ಪ ಜಾಸ್ತಿ ಆಗ ಸರ್, ವಾತಾವರಣನ ಅಥವಾ ರೋಗನ ಅಂತ ಅನ್ನೋದು ಇಲ್ಲ, ನಿಮ್ ಮಾಹಿತಿ ಬೇಕಾಯ್ತು. ಆಯ್ತಾಯ್ತು. ಈಗ ಬಂಜೆ ರೋಗಕ್ಕೆ ಈಗ ತರದ ಮನೆಯಪ್ಪರೇ, ಆಕ್ಚುಲಿ ನಾವು ಬಂಜೆ ರೋಗ ಹತೋಟಿ ಮಾಡ್ಬೇಕು ಅಂದ್ರೆ ಪ್ರಾರಂಭಿಕ ಹಂತದಲ್ಲೇ ನಾವು ಹೊಲದಲ್ಲಿ ಅಡ್ಡಾಡಿ ಗಮನಿಸ್ಬೇಕು. ಬಂಜೆ ರೋಗ ಪೀಡಿತ ಎಲೆಗಳಲ್ಲಿ ಗಾತ್ರದಲ್ಲಿ ಚಿಕ್ಕದಾಗಿದ್ದು ಗಿಡದ ಬೆಳವಣಿಗೆ ಕುಂಠಿತವಾಗಿರುತ್ತೆ. ಆವಾಗ ಪ್ರಾರಂಭಿಕ ಹಂತದಲ್ಲಿ ಒಂದೆರಡು ಗಿಡವನ್ನೇ ನಾವು ಕಾಣಿಸ್ಕೊಂಡಾಗ ಆ ಗಿಡಗಳನ್ನ ಕಿತ್ತೂರು ಸುಟ್ಟಾಕ್ಬಿಟ್ಟು ನಾಶ ಪಡಿಸ್ಬಿಟ್ಟು ಆವಾಗ ಅದಕ್ಕೆ ನಾವು ಏನು ಒಂದು ನುಸಿ ನಾಶಕ ಅನ್ಬಿಡ್ತಾವ. ಮುಂಚೆ ಎಲ್ಲ ನಾವು ಡೈಕಾಪಲ್ ಅನ್ನೋದು ಬಳಸ್ತಿದ್ವು, ಈಗ ಫಿನಜಾಕ್ವಿನ್ ಅಂತ ಪ್ರಪರ್ಗೇಟ್ ಅಂತ ಹೇಳಿ ಬೇರೆ ನುಸಿ ನಾಶಗಳ ಮುಂದೆ ಇವನ್ನ ಒಂದು ಬಾರಿ ಸಿಂಪಡಣೆ ಮಾಡಬೇಕು. ಆಕ್ಚುಲಿ ಆ ಬಂಜೆ ರೋಗ ಇದೆಯಲ್ಲ, ಆ ರೋಗಕ್ಕೆ ಔಷಧಿ ಇಲ್ಲ, ಅದು ನಂಜಾಣು ರೋಗ. ಆದ್ರೆ ಆ ರೋಗ ಹರಡಂತವೆ ಅವು ನುಸಿಗಳು. ಆ ನುಸಿಗಳು ಕಣ್ಣಿಗೆ ಕಾಣಲ್ಲ. ಆದ್ರಿಂದ ಆ ಹಂತದಲ್ಲಿ ನಾವು ನುಸಿನಾಶಕ ಸಿಂಪಡಣೆ ಮಾಡಿ ರೋಗ ಬಂದಂತ ಒಂದೆರಡು ಗಿಡ ಕಿತ್ತು ನಾಶ ಪಡಿಸಿ ನಾವು ನುಸಿನಾಶಕವನ್ನು ಸಿಂಪಡಣೆ ಮಾಡಿದ್ರೆ ಇದನ್ನ ಪರಿಣಾಮಕಾರಿಯಾಗಿ ಬಂಜೆ ರೋಗ ಹತೋಟಿ ಮಾಡಬಹುದು. ಆಯ್ತಾ. ಆ ನಂತರ ಹೂ ಉದುರೋದು ಅಂದ್ರೆ ನಾಡಿ ವಾತಾವರಣದ ಏರುಪೇರಾಗಿ ಹೂ ಉದುರೋದು ಇತ್ತೀಚೆಗೆ ದಿನದಲ್ಲಿ ಏನಾಗಿದೆ ಅಂದ್ರೆ ನಾವು ನಾವೆಂಗೆ ಮನುಷ್ಯರು ಎಲ್ಲದಕ್ಕೂ ಮಾತ್ರ ನುಂಗೋ ಅಂತ ಸ್ಥಿತಿ ಬಂದ್ಬಿಟ್ಟಿದೀವು, ನಮ್ಮ ಬೆಳೆಗಳನ್ನೂ ಆ ಸ್ಥಿತಿ ತಂದಿಟ್ಬಿಟ್ಟಿದೀವಿ. ಏಕೆಂದ್ರೆ ಭೂಮಿಲಿ ಕೊಟ್ಟಿಗೆ ಗೊಬ್ಬರ ಇಲ್ಲ, ರೈತರು ಒಬ್ಬಂಟಿಗರಾಗ್ಬಿಟ್ಟಾರೆ, ದನ ಇಲ್ಲ, ಎಮ್ಮೆ ಇಲ್ಲ, ಏನ್ ಮಾಡೋದು? ಸೊ ಅವಾಗ ಏನಾಗುತ್ತೆ ಅಂದ್ರೆ ಹೂವೇನಾರು ಹುಳ ಇದ್ದು ಊದುದ್ರೆ ಹುಳದಿಂದ ಉದುರಿದೆ ಅಂತ ಹುಳಕ್ಕೆ ಔಷಧಿ ಸಿಂಪಡಣೆ ಮಾಡಬಹುದು. ಹುಳಗಳ ರೋಗ ಇಲ್ದೇನೆ ಹೂ ಉದುರಿತು ಅಂದ್ರೆ ಅದರಲ್ಲಿ ಒಂದು ಅವಾಗ ಹೂ ಉದುರೋದಕ್ಕೆ ಒಂದು ನಾವು ಏನು ಒಂದು ಟಾನಿಕ್ ಬರುತ್ತೆ, ಪ್ಲಾನಾಪಿಕ್ಸ್ ಅಂತಕ್ಕಂತ, ಅದನ್ನ ನಾವು ಸಿಂಪಡಣೆ ಮಾಡ್ತೀವಿ. ಅದನ್ನ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ 1 ಮಿಲಿಯನ್ ನಾಲ್ಕು ಅಥವಾ 5 ಲೀಟರ್ ನೀರಿ ಬೆಳೆಸ್ಬಿಟ್ಟು ಸಿಂಪಡಣೆ ಮಾಡ್ಬೇಕು. ಹೂವು ಉದುರನ್ನ ತಡೆಗಟ್ಟುತ್ತೆ. ಗೊತ್ತಾಯ್ತಲ್ಲ. ಆದ್ರಿಂದ ಅವೇನಾರು ನೀವು ಅಲ್ಲೇ ಅಲ್ಲೇ ಒಂದೆರಡು ಗಿಡದಾಗ ಕಾಣಿಸ್ಕೊಂಡು ನಾವು ಎಚ್ಚೆತ್ಕೊಂಡಿದ್ ಕ್ರಮ ಕೈಗೊಂಡ್ರೆ ಹೂವನ್ನ ನಾವು ಹತೋಟಿ ಮಾಡ್ಬೋದು. ಈ ವಾತಾವರಣ ತುಂಬಾ ಚಳಿ ಮಂಜು ಜಾಸ್ತಿ ಹೌದು ಆಗುತ್ತೆ. ಆಮೇಲೆ ಇತ್ತೀಚೆಗೆ ನಾವು ನೋಡೋಣ, ಈಗ ಶಿರಾ ರೈತರು ಹೇಳಿದ್ರು ಸರ್ ನಮಗೆ ತೊಗರಿ ಬೆಳೆ ಏನಾಗುತ್ತೆ ಅಂದ್ರೆ ಕೆಲವು ಬಾರಿ ತೊಗರಿ ಬೆಳೆಯಲ್ಲಿ ಉತ್ತಮವಾದ ತಳಿಗಳಿದ್ರು ಕೂಡ ನಾವೇನಾರ ಅದು ಸೂಕ್ತವಾದ ಸಮಯದಲ್ಲಿ ಬಿತ್ತನೆ ಮಳೆ ಬರೋದಿಲ್ಲ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಕ್ಕೆ, ಜೂನ್ ತಿಂಗಳಲ್ಲೇ ನಾವು ಮೊದಲನೇ ವಾರದಾಗೆ ತೊಗರಿ ಹಾಕ್ಬೇಕು ಅಂತ ಹೇಳ್ತೀವಿ, ಕೆಲವು ಜೂನಲ್ಲೆಲ್ಲ ಹಾಕ್ತೀವಿ, ಜೂನ್ ಯಾಕೆ ಮಳೆ ಬರೋದು ಆವಾಗ ಸಮಯ ಹಾಕ್ತೀವಿ ಅಂತ. ತಡವಾಗಿ ಆಗ್ತಾಗ ಏನಾಗುತ್ತೆ ಅದು ಅಕ್ಟೋಬರ್ ನವೆಂಬರ್ ತಿಂಗಳ ಮಳೆ ಅದು ಹೂವು ಬರೋ ಸಮಯದಲ್ಲಿ ಮಳೆ ಏನಾರ ಹಿಡಿತು ಅಂದ್ರೆ ಆ ಹೂವ ಕಟ್ಟೋದಿಲ್ಲ, ಅದೊಂಥರ ಬೆಳೆದ್ ನಿಂತವ ಹಾಗೆ ಈ ಗೊಡ್ಡೆಮೆ ತರ ನಿಂತು ಬಿಡ್ತವೆ, ಬೇಜಾರಾಗುತ್ತೆ. ಅದು ಪ್ರಕೃತಿ ವಿಕೋಪ ಆದಾಗ ಏನು ಮಾಡಕ್ಕಲ್ಲ. ಆದ್ರಿಂದ ನಾವು ಇವೆಲ್ಲ ಬಿತ್ತನೆ ಮಾಡೋ ಸಮಯ ಇವೆಲ್ಲವನ್ನೂ ಕೂಡ ನಾವು ಪ್ರಕೃತಿಗೆ ಸರಿಯಾಗಿ ನಾವು ಹೊಂದ್ಕೊಂಡು ಮಾಡ್ಕೊಂಡ್ರೆ ಈ ಸಮಸ್ಯೆಗಳನ್ನ ನಾವು ನಿಭಾಯಿಸ್ಕೋಬಹುದು. ರುದ್ರಮುನಿಯವರೇ, ವಿಜ್ಞಾನಿಗಳು ಹೇಳಿದ ಮಾತು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ವಿ. ಮತ್ತೊಂದೇನಂದ್ರೆ ಆ ತೊಗರಿ ಹಾಕಿದ್ದ ಜಮೀನುಗಳಿಗೆ ಮತ್ತೆ ಮತ್ತೆ ಹಾಕಿದ್ರಿಂದ ಏನಾದ್ರೂ ಬರುತ್ತೆ ಬಂಜೆ ರೋಗ ಅಂತ ತಿಳ್ಕೊಂಡಿದ್ದೆ. ಅಲ್ಲಿ ಬಂಜೆ ರೋಗ ಬರೋದು ಮಣ್ಣಿಂದ ಬರಲ್ಲ, ಅದು ರುದ್ರಮುನಿಯಪ್ಪರೇ. ಇವೇನಾದ್ರು ನೀವು ತೊಗರಿ ಹಾಕಿದ್ರೆ ಯಾರು ಆ ತೊಗರಿ ಗಿಡ ಸರಿಯಾಗಿ ಕೀಳ್ದಂಗೆ ಎಲ್ಲಾರು ಬಿಟ್ಟಿರ್ತಿರಲ್ಲ, ಅದ ಹಾಗೆ ಉಳ್ಕ ಮುಂದಿನ ವರ್ಷ ಅದರಿಂದ ರೋಗ ಅದೇನು ಕರೋನಾ ರೋಗದ ಮನೆ ಒಳಗೆ ಇಟ್ಕೊಂಡು ಮನೆಯವ್ರಿಗೆಲ್ಲ ರೋಗ ಬರಲ್ಲ. ಹಂಗೆ ಹಳೇದ್ ಎಲ್ಲಾರು ಮೂಲೆಲೋ ಎಲ್ಲಾರು ಒಂದ್ ಕಡೆ ಒಂದ್ ಗಿಡ ಉಳ್ಕೊಂಡು ರೋಗ ಇರೋದು ಅಂದ್ರೆ ಅದು ಊರ್ ತುಂಬಾ ರೋಗ ಹರಡುತ್ತೆ ಅಂತವನ್ನೆಲ್ಲ ನಾವು ನಿರ್ಮೂಲನೆ ಮಾಡೋದ್ರ ಮೂಲಕ ಹತೋಟಿ ಮಾಡಬಹುದು. ರುದ್ರಮುನಿಯವರೇ, ನಿಮ್ಮ ಪ್ರಶ್ನೆಗೆ ಉತ್ತರಗಳು ಸಿಕ್ಕುದು ಅಂತ ಅಂತೀವಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಕರೆ ತುಂಡಾಗಿದೆ ಸರ್. ಈಗ ನೀವು ಹೇಳ್ದಂಗೆ ಈ ಬಂಜರ್ ರೋಗ ಮಣ್ಣಿಂದ ಬರ್ತಕ್ಕಂಥದ್ದಲ್ಲ ಸರ್, ನಾವು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಅದರಿಂದ ಏನು ಇದಾಗಲ್ಲ. ಬೆಳೆ ಪರಿವರ್ತನೆ ಮಾಡಬೇಕು, ಮಾಡಬೇಕು, ಅದು ಪ್ರಕೃತಿ ಧರ್ಮ. ಯಾವುದೇ ಒಂದು ಬೆಳೆಯನ್ನ ಪ್ರತಿ ವರ್ಷ ಒಂದೇ ಜಾಗದಲ್ಲಿ, ಈಗ ನಮ್ಮ ಇಲ್ಲಿ ಚಿತ್ರದುರ್ಗ ತಗೊಳ್ಳಿ, ಭರಮಸಾಗರ, ಇಲ್ಲೆಲ್ಲ ಈಗ 15-20 ವರ್ಷದಿಂದ ಮೆಕ್ಕೆಜೋಳ ಹಾಕು ಹಾಕು ಹಾಕದೆ ಸುಮ್ಮನೆ ಎಲ್ಲ ರೋಗ ಬರ್ತವೆ, ಮಣ್ಣಲ್ಲೆಲ್ಲ ಇರ್ತವೆ. ಈಗೆಲ್ಲ ಇತ್ತೀಚೆಗೆ ಹೊಸ ರೋಗ ಬಂದಿದೆ ಮೆಕ್ಕೆಜೋಳದಲ್ಲಿ, ಕಾಂಡ ಕೊಳೆ ರೋಗ ಅಂತ ಬಂದಿದೆ, ಯಾಕಂದ್ರೆ ಅದು ಮಣ್ಣಲ್ಲೇ ಬೆಳೆಯುತ್ತದೆ. ಬೆಳೆ ಪರಿವರ್ತನೆ ಮಾಡಿದ್ರೆ ಅನುಕೂಲ. ಹೌದು, ಒಂದೇ ಬರೀ ಏನು ಅಕ್ಕಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೆಳೆ ಬರೀ ಅನ್ನನೇ ಊಟ ಮಾಡ್ರೆ ಆರೋಗ್ಯ ಇರುತ್ತ? ಒಂದೇ ಬೆಳೆನು ಬೆಳೆಯಲ್ಲ, ಒಂದೇ ಊಟನು ಊಟ ಅಲ್ಲ, ಒಳ್ಳೇದಲ್ಲ. ಜಗದೀಶ್ ಅವರ ಮತ್ತೊಂದು ಹಲೋ ಕರೆ ಇದೆ, ಸ್ವೀಕರಿಸಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಜಗದೀಶ್ ಸರ್, ನಾನು ಅನಂತ್ ರಾಜ್ ಗೊರ್ಲಡ್ಕು ಸರ್. ಅನಂತ್ ರಾಜ್ ಅವರ ಪ್ರಶ್ನೆ ಕೇಳ್ರಿ, ಓಂಕಾರಪ್ಪ ಸರ್ ಇದಾರೆ. ನಮಸ್ತೆ ಸರ್, ಓಂಕಾರಪ್ಪ ಸರ್. ಹೇಳಿ ಅನಂತ್ ರಾಜ್ ಅವರೇ. ಸರ್ ನಾವು ಸರ್ ಇದು ಕಡಲೆ ಗಿಡದ ಕೂಳಿಗೆ ಹಾಕಿದ್ವಿ ಸರ್, ಇದು ಕಡ್ಲೆನ ನೀರಾವರಿ ವ್ಯವಸ್ಥೆ ಇತ್ತು ಸರ್, ಹಂಗೆ ಸ್ವಲ್ಪ ಬುಡದಲ್ಲಿ ನೀರು ಹಾಯ್ತಿದ್ವಿ ಸರ್. ಅದು ಸ್ವಲ್ಪ ಇತ್ತೀಚೆಗೆ ಯಾಕೋ ಸ್ವಲ್ಪ ಕೆಂಪಾಗಿದೆ ಸರ್ ಗಿಡ. ನೀರ್ ಜಾಸ್ತಿ ಕುಡಿಸಿರ್ತೀರಾ? ಇಲ್ಲ ಸರ್, ಒಂದೇ ಅದ ತೆಳ್ಳಕ್ ಬಿಟ್ಟಿದ್ವಿ, ಬುಡದಲ್ಲಿ ಅರಿಯಂಗ್ ಬಿಟ್ಟಿದ್ವಿ, ಮೇಲ್ಗಡೆ ಏನು ಸ್ಪ್ರಿಂಕ್ಲರ್ ಹಾಕಿರ್ಲಿಲ್ಲ. ಆಯ್ತು, ಹೇಳ್ತೇನೆ ಅಂತ ಹೇಳಿ ಯಾಕೆ ಕೆಂಪಾಗುತ್ತೆ. ಮಣ್ಣಿನಲ್ಲಿ ಈ ಜೀವಾಣುಗಳ ಸಂಖ್ಯೆ ಇಲ್ಲ ಅಂದ್ರೆ ರೋಗಾಣುಗಳು ಬಂದೇ ಬರ್ತವೆ. ಆಮೇಲೆ ನಾವು ಅದು ಸೊರಗ ರೋಗ ಅಂತ ಕರಿತೇವೆ. ಅಂದ್ರೆ ನೀವು ಬೇರೆ ತೆಗೆದು ನೋಡಿ, ಸ್ವಲ್ಪ ಕಪ್ಪು ಆದಂಗ ಇರುತ್ತೆ, ಹಂಗೆ ನೋಡ್ತಿದ್ದಂಗೆಲ್ಲ ಗಿಡ ಹಳದಿಯಾಗಿ ಒಣಗೋಗ್ಬಿಡುತ್ತೆ. ಹೌದು ಹೌದು. ಈಗ ನೀರ್ ಕೊಟ್ಟಿದ್ಕೆ ಸ್ವಲ್ಪ ಜಾಸ್ತಿ ನೀರು ನಿಂತ್ಕೊಂಡಿದ್ದಾಗದಲ್ಲ ಸ್ವಲ್ಪ ಕೆಂಪ್ ಕೆಂಪ್ಗಾಗಿದೆ. ಕೆಂಪು ಭೂಮಿ ಆಗಿತ್ತಲ್ಲ ಸರ್, ಅದಕ್ಕಾಗಿ ಕೊಟ್ಟಿವಿ. ಯಾಕಂದ್ರೆ ಸ್ಪಿಂಕ್ಲರ್ ಹಾಕಿದ್ರೆ ತೊಂದ್ರೆ ಇಲ್ಲ, ಅರಿಯ ನೀರ್ ಕೊಟ್ಟಾಗ ತೊಂದ್ರೆ ಆಗುತ್ತೆ. ಅನಂತರಾಜ್ ಅವ್ರೆ, ನೀರ್ ನಿಂತ್ಕೊಳತ್ತಲ್ಲ, ಉಳಿ ಹೋಗುತ್ತೆ. ಸ್ಪಿಂಕ್ಲರ್ ಕೊಡಬಾರ್ದು, ಸ್ಪಿಂಕ್ಲರ್ ಕೊಡಬಾರ್ದು, ಸ್ಪಿಂಕ್ಲರ್ ಕೊಡಬಾರ್ದು. ಇದೇನಾದ್ರೂ ಇಬ್ಬನಿಗೆ ಬೆಳೆ ಅಂತ ನೀರ್ ಜಾಸ್ತಿ ಆಗಿರೋ ಕಡೆ ಹೋಗೋದು ಸಹಜ. ಏನಾರ ಇದ್ರೆ ವ್ಯವಸ್ಥೆ, ಇದು ಕಾರ್ಬನ್ಡೈಜಿಮ್ ಅಂತ ಬರುತ್ತಲ್ಲ, 2 ಗ್ರಾಮ್ 1 ಲೀಟರ್ ಹಾಕಿ ಬುಡಕ್ಕೆ ಸ್ವಲ್ಪ ತೋಯಿಸಬೇಕಾಗುತ್ತೆ. ಪಾಪ ಅದು ಕಷ್ಟದ ಕೆಲಸ, ಹೇಳೋದು ಸುಲಭ ನಾವು ಇಲ್ಲಿ ಮೈಕ್ ಹಿಡ್ಕೊಂಡು, ಬಟ್ ಕಷ್ಟದ ಕೆಲಸ. ಸ್ವಲ್ಪ ನೀರ್ ನಿರ್ವಹಣೆ ನೋಡ್ಕೊಳ್ಳಿ ಸ್ವಲ್ಪ. ಒಂದೇ ಸರಿನೇ ಸರ್ ಬಿಟ್ಟಿರೋದು ನೀರು. ಈಗ ಈ ಔಷಧಿ ಹೊಡೆದಿದ್ದೀವಿ ಸರ್, ಅದು ಶಾವಿಗೆ ಸಮೃದ್ಧಿ, ಅದು ಉಳಿದ್ದು ಶಾವಿಗೆ ಹೊಡೆದಿರಲ್ಲ, ಅದು ಉಳಕ ಅರ್ಥೋಟಿ ಮಾಡಕ್ ಹೊಡೆದಾರೆ. ರೋಗಕ್ಕೇನು ಮಾಡಿಲ್ವಾ? ಕಾರ್ಬನ್ಡೈಜಿಮ್ ಅಂತ ಬರುತ್ತೆ, ಅದೇ 2 ಗ್ರಾಮ್ ಸ್ವಲ್ಪ ನೀವು ಆ ತರ ಆಗಿರೋದ್ ಕಡೆ ಸ್ವಲ್ಪ ಬುಡಕ್ ತೋರಿಸಿದ್ರೆ ಕಡಿಮೆ ಬೆಂಜೇಟ್ ಹೊಡಿಬೋದು ಅಂತ ಕೇಳ್ತಾರೆ. ಅದಕ್ಕೆ ಬೀಜೋಪಚಾರ ಮಾಡ್ಬೇಕು, ನೀವೆಲ್ಲ ಬೀಜೋಪಚಾರ ಮಾಡ್ಬೇಕು. ಅದಕ್ಕೆ ರೈತ ಬಾಂಧವರು ಔಷಧಿ ಬಗ್ಗೆ ಮಾತಾಡ್ತಾ ಇದಾರೆ, ಈಗ ಏನು ಔಷಧಿ ಹೊಡಿಬೇಕು ಅಂತ? ಬೆಂಜೇಟ್ ಹೊಡಿಬೋದು ಅಂತ ಕೇಳ್ತಾರೆ, ಬೆಂಜೇಟ್ ಹೊಡಿಬೋದು ಅಂತ ಕೇಳ್ತಾ ಇದಾರೆ. ಇಲ್ಲಿ ಬೆಂಜೇಟ್ ಹೊಡೆದ ಹುಳ ಇದ್ರಷ್ಟೇ. ಈಗ ನಿಮ್ಮಲ್ಲಿ ಗಿಡ ಕೆಂಪ ಇರೋದು, ಬೆಂಜೇಟ್ ಬೇಕಾಗಿಲ್ಲ? ಬೇಕಾಗಿಲ್ಲ. ಅನಂತಾಜ್ ಅವ್ರೆ, ಅದೇ ಹೇಳಿದ್ದು, ಅದಕ್ಕೆ ಕಾರ್ಬನ್ಡೈಜಿಮ್ ಅಂತ ಒಂದು ಸಿಲಿಂಡರ್ ನಾಶಕ ಇದೆ, ಅದನ್ನ ಬುಡಕ್ ಸ್ವಲ್ಪ ತೋರಿಸ ಆಗಿರ ಕಡಿಕ್ ಮಾತ್ರ. ಅದೇ ಸೊರಗು ರೋಗದನ್ನೇ, ಮತ್ತೆ ಗಿಡ ಒಣಗ್ತೇವೆ ಅಂದ್ರೆ ಬೇರ್ ನೀರ್ ಜಾಸ್ತಿ ಕೊಟ್ಟಿದ್ರೆ ಬೇರು ಕೊಳ ಬೇರು ಉಸಿರು ಕಡ್ತಾಗ ಆಗ್ತಾ ರೋಗ ಬರುತ್ತೆ, ತೇವಾಂಶ ಜಾಸ್ತಿ ಬರುತ್ತೆ. ಆಯ್ತಾಯ್ತು, ಒಳ್ಳೇದು, ಸರ್. ಈಗ ಕಡಲೆ ಬೆಳೆಯಲ್ಲೆಲ್ಲ ಸಾಕಷ್ಟು ಔಷಧಿ ಸಿಂಪಡಣೆ ಮಾಡ್ತಾರೆ, ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಅಂತ ಟಾನಿಕ್ ಕೂಡ ಹಾಕಿ ಜೊತೆಗೆ ಸೇರಿ ಸಿಂಪಡಣೆ ಮಾಡ್ತಾರೆ. ಇದು ಮಾಡೋದ್ರಿಂದ ಅನುಕೂಲ ಆಗುತ್ತಾ ಸರ್? ಹಾ ಅಲ್ಲ, ಏನಾಗುತ್ತೆ, ನಾನು ಈಗಾಗಲೇ ಹೇಳಿದೆ, ಮಣ್ಣಿನಲ್ಲಿ ಪೋಷಕಾಂಶ ಕೊರತೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ಕೊಟ್ಟಿಗೆ ಗೊಬ್ಬರ ಇಲ್ಲ, ಮಣ್ಣಿನಲ್ಲಿ ಪೋಷಕಾಂಶ ಹಿಡ್ಕೊಳ್ಳೋ ಶಕ್ತಿ ಇಲ್ಲ ಅಂದಾಗ ಅನಿವಾರ್ಯವಾಗಿ ನಾವು ಎಲೆ ಮೂಲಕ ಮಕ್ಕಳಿಗೆ ನಾವು ಟ್ಯಾಬ್ಲೆಟ್ಸ್ ಅದು ಇದೆಲ್ಲ ಕೊಟ್ಟು ಮಕ್ಕಳನ್ನ ಹೆಂಗ್ ಪೋಷಣೆ ಮಾಡ್ತೀವೋ, ಗಿಡಗಳಿಗೂ ಹಿಂಗೆ ಸಿಂಪಡಣೆ ಮಾಡ್ತೀವಿ ಮಾಡ್ಲೇಬೇಕು. ಅನಿವಾರ್ಯ, ಏನ್ ಮಾಡೋಕ್ಕಾಗಲ್ಲ. ಆದ್ರೆ ಅದನ್ನ ಯಾವಾಗ ಮಾಡ್ಬೇಕು ಅಂದ್ರೆ ಹೂವಿದ್ದ ಮಾಡಬಾರ್ದು. ಏನ್ ಪೋಷಕಾಂಶವನ್ನ ಸಿಂಪಡಣೆ ಮಾಡ್ತಾರಲ್ಲ ಅವರು, ಹೂವಾಗತ್ಕಿನ್ನ ಮುಂಚೆ ಮಾಡ್ಬೇಕು, ಇಲ್ಲ ಈಚ್ ಕಟ್ಟಿದ್ಮೇ ಮಾಡ್ಬೇಕು. ಹೂವಿದ್ದ ಮಾಡಬಾರ್ದು, ಒಂದ್ ಬಾರಿ 2 ಬಾರಿ ಹೇಳ್ತೀನಿ. ಸೊ ಎಲ್ಲ ಮಾಡ್ಲೇಬೇಕತ್ತ ನೀವು. ಆಮೇಲೆ ಒಂದು ಇದು ಚಿಕ್ಪಿ ಸ್ಪೆಷಲ್ ಅಂತ ಒಂದು ಬಂದಿದೆ, ಲಘು ಪೋಷಕ ಮಿಶ್ರಣ ಬರುತ್ತೆ. ಕೇವಲ ಲಘು ಪೋಷಕಗಳು ಭೂಮಿಲಿ ಸಿಗ್ತಾನೆ ಇಲ್ದಂತ ಸ್ಥಿತಿ ಬಂದ್ಬಿಟ್ಟಿದೆ. ಅವನ್ನ ನಾವು ಎಲೆ ಮೇಲೆ ಸಿಂಪಡಣೆ ಮಾಡಿದಾಗ ಅದು ಎಲೆ ಮೂಲಕ ಇರ್ಕೊಂಡಾಗ ಗಿಡ ಆರೋಗ್ಯ ಬೆಳೆಯುತ್ತೆ, ಆರೋಗ್ಯ ಬೆಳೆಯುತ್ತೆ, ಅನೇಕ ಸಮಸ್ಯೆ ಬರ್ತಿದೆ. ಸರ್, ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ ಮೇಡಮ್, ನಿಮ್ ಹೆಸರು ಮೇಡಮ್? ತಗ್ರಿ ಹಾಕ್ರಿ ಸರ್, ಅಡಕೆ ಗಿಡದ ಮಧ್ಯದಾಗೆ. ನಿಮ್ ಹೆಸರು ಹೇಳ್ರಿ, ಇಲ್ಲಿಂದ ಮಾತಾಡ್ತಾ ಇದ್ರಿ? ನಿರ್ಮಲಾ, ಚಿಕ್ಕಪುರದಿಂದ. ನಿರ್ಮಲಾ ಚಿಕ್ಕಪುರದಿಂದ. ನಿರ್ಮಲಾ, ಪ್ರಶ್ನೆ ಕೇಳ್ರಿ. ಇವು ಅದು ಈ ಹೂವೇ ಆಗಿಲ್ಲ ಸರ್. ಅಲ್ಲ, ಅಡಿಕೆ ಗಿಡ ಎಷ್ಟು ವರ್ಷ ಅವಮ್ಮ? ಅಡಿಕೆ ಗಿಡ ಈಗ ಆರು ವರ್ಷ. ಹೌದು, ಅಡಿಕೆ ಗಿಡ ಮಧ್ಯದಾಗ ಹಾಕಿದ್ರ, ಅಡಿಕೆ ಗಿಡ ಮಧ್ಯದಲ್ಲಿ ಹಾಕಿದಾಗ ಸ್ವಲ್ಪ ಚೆನ್ನಾಗಿ ಬೆಳಕು ಬೀಳ್ಬೇಕು ಅದಕ್ಕೆ, ತೊಗರಿಗೆ ಬೇಕಾಗುತ್ತೆ. ಆಮೇಲೆ ತೊಗರಿಗೆ ನೀರ್ ಕೇಳಲ್ಲ, ಅದು ತೊಗರಿ ಕಡಲೆ ಇದಾವಲ್ಲ, ಇವು ಎಷ್ಟು ಬೇಕು ಅಷ್ಟು ಕನಿಷ್ಠ ನೀರಲ್ಲಿ ಬೆಳೆಯುವಂತ ಬೆಳೆಗಳು. ನೀರ್ ಅಡಿಕೆ ಗಿಡಕ್ಕೆ ಜಾಸ್ತಿ ನೀರ್ ಕೊಟ್ರೆ ಇದು ಕಷ್ಟ ಆಗುತ್ತೆ, ಆಯ್ತಾ? ಸೊ ಇವೆಲ್ಲ ಇದೆ. ಸ್ವಲ್ಪ ನಾನು ಈಗಾಗ್ಲೇ ಹೇಳಿದ್ನಲ್ಲ, ಗಿಡ ಅದ್ಭುತವಾಗಿ ಬೆಳೆದಿರುತ್ತೆ, ಹೂವ ಬರಲ್ಲ, ಕಾಯಿ ಬರಲ್ಲ. ಯಾಕೆ ಅಂದ್ರೆ ಯಾವ್ದೇ ಒಂದ್ ತಿಳ್ಕಳಿ, ಯಾವುದೇ ಬೆಳೆ ಆಗ್ಲಿ, ದಾಳಿಂಬೆ ಆಗ್ಬಹುದು, ಕಡಲೆ ಆಗ್ಬಹುದು, ಶೇಂಗಾ ಆಗ್ಬಹುದು, ಹೂವ ಆಗುವ ಸಮಯದಲ್ಲಿ ನೀವು ನೀರ್ ಜಾಸ್ತಿ ಕೊಟ್ರೆ ಅದು ಗೊಡ್ಡೆಮ್ಮೆ ತರ ಬೆಳೀತಾ ನಿಂತ್ಕೊಳ್ಳುತ್ತೆ ಹೊರತು ಹೂ ಬಿಡಲ್ಲ. ಹಂಗಂತೇಳಿ ನೀವು ಅಡಕೆ ಗಿಡಕ್ಕೆ ನೀರ್ ಕೊಡೋದ್ ಬಿಡಲ್ವಾ? ಇವೆಲ್ಲ ನೀರ್ ನಿರ್ವಹಣೆ ಮಾಡ್ಬೇಕು. ಅದರಲ್ಲೂ ಹೂ, ನೀವ ಅಡಿಕೆ ಗಿಡಕ್ಕೆ ನೀರ್ ಕೊಡ್ತಾ ಇರಿ, ಆ ಹೂ ಬರೋ ಹಂತದಲ್ಲಿ ನೀರನ್ನ ಕಡಿಮೆ ಮಾಡ್ಬೇಕು. ಇವೆಲ್ಲ ನೋಡ್ಕೋಬೇಕು. ಅಂದ್ರೆ ಅಡಿಕೆ ಅಂತರ ಬೆಳೆಯಾಗಿ ಬೆಳೆಯೋದಿಕ್ಕೆ ಸರ್ ಎಷ್ಟು ವರ್ಷದವರೆಗೂ ಈ ತರದ ಒಂದು ಬೆಳೆನ ಬೆಳಿಬಹುದು ಅನ್ನುವಂತ ಬೆಳಿಬಹುದು? ಕೆಲವರು ವಾತಾವರಣದಲ್ಲಿ ಮಳೆ ಜಾಸ್ತಿ ಬರಲಿಲ್ಲ ಅಂದ್ರೆ ಬರುತ್ತೆ. ಯಾಕೆಂದ್ರೆ ತೊಗರಿ ಅಂತರ ಬೆಳೆ ಕೆಲವು ರೈತರು ಬೆಳೆದರೆ ನಾವು ಏನು ಏನಾದ್ರು ಬಿಸಿಲಿನ ತಾಪಕ್ಕೆ ಯಾವ್ದಾದ್ರು ಒಂದು ಅಂತರ ಬೆಳೆ ಬೆಳೆದಿ ಅಂತ ನಾವು ಹೇಳ್ತಿದೀವಿ. ಆದ್ರೆ ಇವರು ಯಾವಾಗ ನೀರ್ ಜಾಸ್ತಿ ಕೊಡ್ತಾರೆ ಗಿಡ, ಇವ್ರು ಹೇಳಿದ್ರು ನಿರ್ಮಲಾ ಅವ್ರದ್ದು ಗಿಡ ಬಹಳ ಚೆನ್ನಾಗಿ ಬೆಳೆದಿದೆ, ಹೂ ಬಂದಿಲ್ಲ, ಕಾಯಿ ಬಂದಿಲ್ಲ. ಏನಾಗುತ್ತೆ ಅಂದ್ರೆ ನೀರಿನ ಅಂಶ ತೇವಾಂಶ ಜಾಸ್ತಿ ಆದಾಗ ಯಾವುದೇ ಬೆಳೆ ಆಗ್ಲಿ ಹೂವ ಕಟ್ಟೋ ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಏನು ತೇವಾಂಶವನ್ನ ಕಡಿಮೆ ಮಾಡಬೇಕು. ಅವ ತೇವಾಂಶ ಜಾಸ್ತಿ ಆದ್ರೆ ಈ ಶೇಂಗಾನು ಅಷ್ಟೇ, ನೀವು ಹೂ ಇಳಿಯೋ ಸಮಯದಲ್ಲಿ ಏನೋ ನೀರು ಕಟ್ಟಿದೆ ಅಂದ್ರೆ ಹೂವು ಒಟ್ಟಲ್ಲ ಸುಮ್ಮನೆ ಗಿಡ ಸ್ವಲ್ಪ ಬೆಳೀತಾ ಹೋಗುತ್ತೆ. ಇವೆಲ್ಲ ತಿಳ್ಕೊಳ್ಳಿ, ಆ ತರ ಇದೆ. ಸೊ ಅವರು ನೀರು ನಿರ್ವಹಣೆ ಮಾಡಿದ್ರೆ ಇದಾಗುತ್ತೆ. ತೊಗರಿ ಬೆಳೆಯಲ್ಲಿ ಅಂದ್ರೆ ಈಗ ಅವರು ಹಸಿರೆಲೆ ಗೊಬ್ಬರಕ್ಕಾಗರು ಗೊಬ್ಬರ ಗೊಬ್ಬರ ಆಗುತ್ತೆ. ಡಾಕ್ಟ್ರೆ, ಇನ್ನು ಪ್ರಮುಖವಾಗಿ ಈ ಕೆಲವು ಕಾಯಿ ಕೊರಕ ಹುಳುಗಳನ್ನಷ್ಟೇ ನಾವು ಕಾಯಿಲೆ ಬಗ್ಗೆ ಮಾತಾಡಿದ್ವಿ, ಇನ್ನುಳಿದಂತೆ ಈ ತೊಗರಿ ಮತ್ತು ಕಡಲೆಗೆ ಬರುವಂತ ಇನ್ನಿತರ ಕಾಯಿಲೆಗಳು ಏನು, ರೋಗಗಳು ಏನು ಅನ್ನುವಂಥದ್ದು? ಈಗ ಕಡಲೆನಲ್ಲಿ ಇತ್ತೀಚೆಗೆ ಕಾಣಿಸಂತರದೇ ಅದು, ಈಗಾಗಲೇ ರೈತ ಬಂದು ಹೇಳಿದ್ರು ಕಡಲೆ ಗಿಡ ಏನಾಗುತ್ತೆ ನೋಡ್ತಿದ್ದಂಕಲ್ಲಿ ಹಳದಿಯಾಗಿ ಒಣಗೋಗುತ್ತೆ, ಆ ಗಿಡವನ್ನ ಬೇರ್ ಕಿತ್ತಾಗ ಏನಾಗುತ್ತೆ ಬೇರೆಲ್ಲ ಸ್ವಲ್ಪ ಕಪ್ಪಾಗಿರುತ್ತೆ, ಅದು ನಾವು ಏನು ಸ್ವರ್ಗ ರೋಗ ಅಂತ ಕರಿತೀವಿ. ಅದು ಸ್ವರ್ಗ ರೋಗ ಇತ್ತೀಚೆಗೆ ಯಾಕೆ ಕೆಲವು ಕಡೆ ಜಾಸ್ತಿ ಆಗ್ತಿರುತ್ತೆ? ಸ್ವರ್ಗ ರೋಗ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಮಳೆ ಏನಾರು ಜಾಸ್ತಿ ಆಯ್ತು ಅಂದ್ರೆ, ಮಳೆ ಏನಾರ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಇಚ್ಚಾಗಿ ಬರುತ್ತೆ. ಮಳೆ ನೋಡಿ, ಕಡಲೆ ಇದೆಯಲ್ಲ ಅದು ಈಗ ನೋಡಿ, ಮುಂಗಾರಲ್ಲಿ ಹಿಂಗಾರಿ ಏನು ಹಿಂಗಾರಿಗೆ ಮಳೆಗಳು ಪ್ರಾರಂಭಿಕ ಹಂತದಲ್ಲಿ ಚೆನ್ನಾಗಿ ಬಂದ್ಬಿಟ್ರೆ ಇಬ್ಬನಿಗೆ ಬಂದ್ಬಿಡುತ್ತೆ, ಏನಾದ್ರೂ ತೇವಾಂಶ ಜಾಸ್ತಿ ಆದಾಗ ಆ ರೋಗ ಬರುತ್ತೆ. ಇತ್ತೀಚಿನಿಗೆ ರೈತ ಬಂದ್ರು ಏನು ಅವಿಗೆ ಕೊಟ್ಟಿಗೆ ಗೊಬ್ಬರ ಅಂಶ ಕಡಿಮೆ ಆಗಿದೆ. ಹೌದು, ಗೊತ್ತಿಲ್ಲ, ಕೊಟ್ಟಿಗೆ ಗೊಬ್ಬರ ಅಂಶ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಇವು ನಾವೇನು ಟ್ರೈಕೋಡ್ರಮಾ ಅಂತಕ್ಕಂಥ ಜೀವಾಣು ಇರಬೇಕು ಮಣ್ಣಲ್ಲಿ, ಆ ಟ್ರೈಕೋಡ್ರಮಾ ಜೀವಾಣು ಇರೋದಿಲ್ಲ. ಟ್ರೈಕೋಡ್ರಮಾ ಜೀವಾಣು ಇಲ್ಲ ಅಂದ್ಮೇಲೆ ರೋಗಾಣುಗಳು ಇದ್ದೇ ಇದ್ದೇ. ಇನ್ನೊಂದು ಪ್ರಮುಖವಾಗಿ ಡಾಕ್ಟರ್, ಈ ತೊಗರಿ ಮತ್ತು ಕಡಲೆ ಬಂದ ಮೇಲೆ ಬೆಳೆ ಅದನ್ನ ತಂದ ಮೇಲೂ ಕೂಡ ಕೆಲವು ಸಂದರ್ಭದಲ್ಲಿ ಹುಳುಗಳು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಮುಗಿಸಿ, ಯಾಕಂದ್ರೆ ನಾವು ಸಮಯದ ಅಂತಿಮ ಹಂತದಲ್ಲಿ ಇದ್ದೇವೆ. ನೋಡಿ, ಈಗ ತೊಗರಿ ಆಗ್ಬಹುದು ಕಡಲೆ ಆಗ್ಬಹುದು, ಈಗ ಇದನ್ನ ನಾವೇನು ಕೊಯ್ಲು ಆದ ನಂತರ ಕೊಯ್ಲಿನೋತ್ತರ ಕ್ರಮಗಳ ಬಗ್ಗೆ ನಾನು ಹೇಳ್ತೀನಿ. ಈಗ ಕೊಯ್ಲು ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ಚೆನ್ನಾಗಿ ಒಣಗಿಸ್ಬೇಕು. ಅದರಲ್ಲಿ ತೇವಾಂಶದ ಅಂಶ 8% ಇರಬೇಕು. ಅದಕ್ಕಿಂತ ಜಾಸ್ತಿ ತೇವಾಂಶ ಇತ್ತು ಅಂದ್ರೆ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ, ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಆದ್ರಿಂದ ರೈತ ಬಾಂಧವರು ಈ ಕಾಳುಗಳು ಏನು ಕೊಯ್ಲು ಆದ ತಕ್ಷಣ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದು ಬಹಳ ಮುಖ್ಯವಾದ್ದು. ಆ ನಂತರ ಅವನ ಸಂಗ್ರಹಣೆ ಇದೆಯಲ್ಲ ಅದು ಬಹಳ ಮುಖ್ಯ. ಈಗ ತೊಗರಿ ಆಗಬಹುದು ಕಡಲೆ ಆಗ್ಬಹುದು, ಸಂಗ್ರಹಣೆ ಮಾಡೋದು ಬಹಳ ಮುಖ್ಯ. ಸಂಗ್ರಹಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಏನ್ ಚೀಲ ತುಂಬತ್ತಾರಲ್ಲ ಹಳೆ ಚೀಲಗಳನ್ನ ಬಳಸಬಾರ್ದು. ಹಳೆ ಚೀಲವನ್ನ ಬಳಸಿ ಹಳೆ ಚೀಲದಾಗ ಇರ್ತಕ್ಕಂಥ ಹುಳುಗಳು ಮತ್ತೆ ಈಗ ಸೇರ್ಕೊಂಡ್ಬಿಡ್ತವೆ. ಹಳೆ ಚೀಲವನ್ನ ನಾವು ಬಳಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅವನ್ನ ಏನು ಈಗ ಮೇಲಾತಿ ಏನ್ ಬರುತ್ತೆ, ಮೇಲಾತಿ ಏನ್ ಕೀಟನಾಶಕದಲ್ಲಿ ನೆನೆಸ್ಬಿಟ್ಟು ಅದನ್ನ ಹೊರಗೆ ತೆಗೆದು ನೆರಳಲ್ಲಿ ಒಣಗಿಸ್ಬಿಟ್ಟು ತುಂಬಬೇಕು. ಅವಾಗ ಆ ಚೀಲದಲ್ಲಿ ಏನ್ ಮುಂಚೆ ಇದ್ದಂತ ಕೀಟಗಳು ಮೊಟ್ಟೆಗಳು ಅವೆಲ್ಲ ಸತ್ತೋಗ್ಬಿಡ್ತವೆ. ಅವನ್ ಬಳಸ್ಬೇಕು ಒಂದು. ಆನಂತರ ಏನು ಮೊದಲನೇದು ಚೆನ್ನಾಗಿ ಒಣಗಿಸ್ಬೇಕು. ಆನಂತರ ಚೀಲದಲ್ಲಿ ಆಗ್ಲಿ ಅವೇನೇ ಏನು ನಾವು ಸಂಗ್ರಹಣ ಅಥವಾ ಇದು ಬಿನ್ನುಗಳು ಬರ್ತವೆ ಏನು ಜಿ ಗ್ಯಾಲನ್ ಐದೊಂದು ಶೀಟ್ ತುಂಬವಂತ ಬರ್ತಾವಲ್ಲ ಅವೆಲ್ಲವನ್ನೂ ಕೂಡ ಸ್ವಚ್ಛತೆ ಇರಬೇಕು. ಸ್ವಚ್ಛತೆ ಇರಬೇಕು ಅಂದ್ರೆ ನಾವು ಅದಕ್ಕೆ ಬಳಸೋಕ್ಕಿಂತ ಮುಂಚೆ ಅದಕ್ಕೆ ಔಷಧಿ ಸಿಂಪಡಣೆ ಮಾಡ್ಬೇಕು. ಔಷಧಿ ಸಿದ್ಧ ಮಾಡಿ ಎಲ್ಲ ಕ್ಲೀನಾಗಿ ಒಣಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು. ತಯಾರು ಮಾಡಿ ಇಟ್ಕೊಂಡು ಇವನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಅದ್ರ ತುಂಬಿ ಗಾಳಿಯಾಡದಂತೆ ಸೀಲ್ ಮಾಡಿ ಇಟ್ಕೋಬೇಕು ಒಂದು. ಆ ನಂತರ ಈಗ ತೊಗರಿ ಕಾಳು ಕಡಲೆ ಕಾಳು ಹಾಕಿದಾಗ ಅದರಲ್ಲಿ ನಮ್ಗೆ ಏನ್ ಬ್ರೂಚಿಡ್ ಅಂತಕ್ಕಂಥ ಹುಳ ಬರುತ್ತೆ. ಹುಳವನ್ನ ತಡೆಗಟ್ಟಕ್ಕೆ ಸುಲಭದ ವಿಧಾನ ಅಂದ್ರೆ ಏನು ಇಲ್ಲ, 3 ಸೆಂಟಿಮೀಟರ್ ಮರಳು, ಸಣ್ಣ ಮರಳು ಜರಡಿ ಇಡ್ಬಿಟ್ಟು ಸಣ್ಣ ಮರಳು ಮಣ್ಣು ಇರಬಾರ್ದು. ಜರಡಿ ಇಟ್ಟ ಸಣ್ಣ 3 ಸೆಂಟಿಮೀಟರ್ ಎತ್ತರಕ್ಕೆ ಆ ಕಾಳುಗಳ ಮೇಲೆ ಮರಳನ್ನು ಹರಡಿಬಿಟ್ರೆ ಆ ಹುಳ ಅಲ್ಲಿ ಹೋಗೋದೇ ಇಲ್ಲ. ಇದು ಸುಲಭವಾದ ವಿಧಾನ. ಸೊ ಈ ತರ ಕ್ರಮಗಳು ಯಾಕೆಂದ್ರೆ ಕಷ್ಟಪಟ್ಟು ಬೆಳೆದಿತ್ತು ರೈತ ಬಂದು ಅದನ್ನ ನಾವು ಸಂಗ್ರಹಣೆ ಮಾಡೋದು.